ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50 ಹಾಗೂ 47 ಸೆಕೆಂಡುಗಳು. ಈಗ ಕಿಸಾನ್ ವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ ಕೇಳುವಿರಿ. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಕರ್ನಾಟಕ ಸರ್ಕಾರದಿಂದ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದಂತ ಭಾಗ್ಯ ಯೋಜನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಪ್ರಕಟಣೆ. ನಮ್ಮ ಪಕ್ಕದ ಮನೆಯವರು ಹೇಳ್ತಿದ್ರು, ಅವರ ಮೈದುನ ಇತ್ತೀಚೆಗೆ ತುಂಬಾ ಡಲ್ ಆಗಿದ್ದಾರೆ, ಯಾರೊಂದಿಗೂ ಸರಿಯಾಗಿ ಮಾತಾಡ್ತಿಲ್ಲ, ಊಟನೂ ಮಾಡ್ತಾ ಇಲ್ಲ, ಹೊರಗೂ ಬರ್ತಾ ಇಲ್ಲ. ಅವರೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ಭಯ ಶುರುವಾಗ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅದಕ್ಕ್ಯಾಕೆ ಅಷ್ಟೊಂದು ಭಯ ಪಡ್ತೀರಿ? ಆದಷ್ಟು ಬೇಗ ಅವರನ್ನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇಲ್ಲವೇ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಸಮೀಪದ ಮನೋವೈದ್ಯರಲ್ಲಿ ಕರ್ಕೊಂಡು ಹೋಗಿ. ಆಪ್ತ ಸಮಾಲೋಚನೆ ಮತ್ತು ಸೂಕ್ತವಾದ ಚಿಕಿತ್ಸೆ ಕೊಡಿಸಿ ಪರಿಹಾರವನ್ನು ಕಂಡುಕೊಳ್ಬಹುದಲ್ವಾ? ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗದ ಪ್ರಕಟಣೆ. ರಗ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗ್ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದ್ರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂತ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಶ್ವಯುಜ ಕಾರ್ತೀಕ ಮಾಸ, ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮುಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರು ಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 ಅಥವಾ 14555ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಕೃಷಿ ಮಾಹಿತಿ. ಇಲಿಗಳು ಮಾನವನ ಪ್ರಬಲವಾದಂತಹ ಶತ್ರುಗಳು. ಜಮೀನಿನಲ್ಲಿರಬಹುದು ಅಥವಾ ಉಗ್ರಾಣಗಳಲ್ಲಿ ಸಂಗ್ರಹಿಸಿರುವಂತಹ ಧಾನ್ಯಗಳಿರಬಹುದು, ಇವುಗಳ ಬಾಧೆಯನ್ನು ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಬಿತ್ತಿರುವಂತಹ ಬೀಜ, ಮೊಳಕೆಯೊಡೆದಂತಹ ಪೈರು, ಬೆಳವಣಿಗೆಯ ಸಮಯದ ರಸಭರಿತವಾದಂತಹ ಕಾಂಡ ಮತ್ತು ಬೇರು, ತೆನೆಯ ಎಲ್ಲ ಹಂತಗಳು ಕೂಡ ಇಲಿಗಳ ಸಂಯೋಜಿತ ಆಹಾರವಾಗಿ ಪರಿಣಮಿಸುತ್ತದೆ. ಭಕ್ಷಣೆಯ ಜೊತೆಗೆ ಸಾಕಷ್ಟು ಆಹಾರ ಧಾನ್ಯವನ್ನು ತಮ್ಮ ಬಿಲೆಗಳಲ್ಲಿ ಶೇಖರಿಸಿ ಇಡುವುದರ ಮೂಲಕ ನಷ್ಟದ ಪ್ರಮಾಣವನ್ನು ಇಮ್ಮಡಿಗೊಳಿಸುತ್ತದೆ. ಆಹಾರ ಪದಾರ್ಥಗಳ ನಷ್ಟದೊಂದಿಗೆ ಇಲಿಗಳಿಂದ ಇನ್ನೂ ಎರಡು ರೀತಿಯ ಹಾನಿ ಉಂಟಾಗ್ತದೆ. ಮಾರಕ ರೋಗಗಳು, ಸಾಮೂಹಿಕ ರೋಗಗಳ ಹರಡುವಿಕೆ ಮತ್ತು ವಸ್ತು, ಗೋಡೆ, ನೆಲ, ಬಾಗಿಲು, ಕಿಟಕಿ, ಯಂತ್ರೋಪಕರಣಗಳು ಕೂಡ ವಿರೂಪಗೊಳ್ಳುತ್ತವೆ ಅಥವಾ ತನ್ನ ಕಾರ್ಯವನ್ನು ನಿಲ್ಲಿಸ್ತವೆ. ವಿದ್ಯುತ್ ಸಂಪರ್ಕ ಹೊಂದಿದ ತಂತಿಗಳನ್ನು ಕಡಿಯುವುದರಿಂದ ಬೆಂಕಿ ಆಘಾತಗಳು ಉಂಟಾಗಿ ಅಪಾರ ಆಸ್ತಿ ಹಾಗೂ ಜೀವಹಾನಿಯು ಕೂಡ ಸಂಭವಿಸಬಹುದು. ಹಾಗಾಗಿ ಇಲಿಗಳ ನಿಯಂತ್ರಣ ಮಾಡುವುದಕ್ಕೆ ಸಾಮೂಹಿಕವಾದಂತಹ ಹತೋಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಸೂಕ್ತವಾಗಿದೆ. ಇಲಿಗಳ ವಿಶೇಷತೆ ಬಗ್ಗೆ ಹೇಳುವುದಿದ್ರೆ, ಇಲಿಗಳ ಸಂತಾನಾಭಿವೃದ್ಧಿ ಅದೊಂದು ಸೋಜಿಗವಾದಂತಹ ವಿಷಯ ಅಂತ ಹೇಳಬಹುದು. ಒಂದು ಹೆಣ್ಣು ಇಲಿಯು ಒಂದು ವರ್ಷದಲ್ಲಿ 4-6 ಸಲ ಮರಿಯನ್ನು ಹಾಕ್ತದೆ. ಪ್ರತಿ ಸಲವೂ 10 ಮರಿಗಳಿಗೆ ಜನ್ಮ ನೀಡುತ್ತದೆ. ಜನಿಸಿರುವಂತಹ ಪ್ರತಿಯೊಂದು ಇಲಿಯು 2-3 ತಿಂಗಳಿನಲ್ಲಿಯೇ ಸಂತಾನಾಭಿವೃದ್ಧಿ ಹಂತಕ್ಕೆ ಬರ್ತದೆ. ಒಂದು ಜೊತೆ ಇಲಿಗಳಿಂದ ಒಂದು ವರ್ಷದಲ್ಲಿ ಸುಮಾರು 12,000 ಇಲಿಗಳ ಸಂಖ್ಯೆಯು ಹೆಚ್ಚುತ್ತಾ ಹೋಗ್ತದೆ. ಹಾಗಾಗಿ ಅವುಗಳನ್ನು ಹತೋಟಿ ಮಾಡಲೇಬೇಕು. ಇದಕ್ಕಾಗಿ ರೈತರು ಒಂದು ರೀತಿಯ ಆಂದೋಲನವನ್ನೇ ಕೈಗೊಳ್ಳಬೇಕಾಗ್ತದೆ. ಹೊಲ ಗದ್ದೆಗಳಲ್ಲಿ ಇಲಿಗಳ ನಿಯಂತ್ರಣವನ್ನು ಯಾವ ರೀತಿ ಮಾಡಬಹುದು? ಇಲಿ ಎರಡು ಪ್ರಮುಖ ಅಂಶವನ್ನು ಒಳಗೊಂಡಿದೆ. ಇಲಿ ನಿಯಂತ್ರಣ ಒಂದು ಸಾಮೂಹಿಕ ಪ್ರಯತ್ನವಾಗಬೇಕು. ಹಾಗೂ ಎರಡನೇದಾಗಿ, ಇಲಿಯು ಬಹು ಅನುಮಾನವುಳ್ಳಂತಹ ಪ್ರಾಣಿಯಾಗಿರುವುದರಿಂದ ಅವುಗಳಿಗೆ ಆರಂಭದಲ್ಲಿ ರುಚಿಕರವಾದಂತಹ ಆಹಾರವನ್ನು ಕನಿಷ್ಠ 2 ಬಿಲಗಳಲ್ಲಿ ಅಥವಾ ಅವು ಓಡಾಡುವಂತಹ ಸ್ಥಳಗಳಲ್ಲಿ ಇಟ್ಟು ನಂತರ ಅವುಗಳನ್ನು ಪಳಗಿಸಿ ನಂಬಿಸಿದ ನಂತರ ಇಲಿ ಪಾಷಾಣವನ್ನು ಅದೇ ರೀತಿಯ ಆಹಾರದ ಮೂಲಕ ಪ್ರಯೋಗಿಸಬೇಕು. ಸ್ವಲ್ಪವೇ ಅನುಮಾನ ಬಂದರೂ ಕೂಡ ಇಲಿಯು ಆಹಾರವನ್ನು ತಿನ್ನುವುದಿಲ್ಲ. ಇಲಿ ನಿಯಂತ್ರಣಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಮತ್ತು ಪ್ರಮಾಣ ಅಂತಂದರೆ, ಜಿಂಕ್ ಫಾಸ್ಫೈಡ್ ಎನ್ನುವಂತಹ ಕ್ರಿಮಿನಾಶಕ ಬೇಕು. ಇದು 2% ಬೇಕಾಗ್ತದೆ. ಅಕ್ಕಿ ಹುಡಿ, ರಾಗಿ, ಹುರಿದಿರುವಂತಹ ಕಡಲೆ ಬೀಜ ಅಥವಾ ಖಾದ್ಯ ತೈಲ 98% ಬೇಕು. ಪ್ಲಾಸ್ಟಿಕ್ ಚಮಚ, ಬೋಗುಣಿ, ಪ್ಲಾಸ್ಟಿಕ್ ಕವರು ಇವಿಷ್ಟು ಬೇಕಾಗ್ತದೆ. ಅಕ್ಕಿ ಹಿಟ್ಟು 46%, ರಾಗಿ ಹಿಟ್ಟು 46%, ಹುರಿದ ಮತ್ತು ಪುಡಿ ಮಾಡಿದ ಕಡಲೆ ಬೀಜ 3%, ಕಡಲೆಕಾಯಿ ಎಣ್ಣೆ ಅಥವಾ ಯಾವುದೇ ಖಾದ್ಯ ತೈಲ 3%. ಇವುಗಳನ್ನು ಮರದ ಅಥವಾ ಪ್ಲಾಸ್ಟಿಕ್ ಸೌಟಿನ ಸಹಾಯದಿಂದ ಚೆನ್ನಾಗಿ ಬೆರೆಸಬೇಕು. ಹೀಗೆ ಬೆರೆಸಿರುವಂತಹ 20 ವಿಷರಹಿತ ಮಿಶ್ರಣವನ್ನು ಚಮಚದ ಸಹಾಯದಿಂದ ಪ್ಲಾಸ್ಟಿಕ್ ಕವರ್ನ ಒಳಗಡೆ ತುಂಬಿಸಿ ಗಂಟು ಹಾಕಬೇಕು. ಇಂತಹ ವಿಷರಹಿತ ಆಹಾರದ ಮಿಶ್ರಣದಲ್ಲಿ 2% ಜಿಂಕ್ ಫಾಸ್ಫೈಡನ್ನು ಬೆರೆಸಿ ತಯಾರಿಸಿರುವಂತಹ ಮಿಶ್ರಣವನ್ನು ತಲಾ 10 ಪ್ರತ್ಯೇಕವಾಗಿ ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿಸಿ ಗಂಟು ಹಾಕಿಟ್ಟುಕೊಳ್ಬೇಕು. ಇಲಿ ನಿಯಂತ್ರಣಕ್ಕಾಗಿ ಹೊಲಗಳಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಮೊದಲ ದಿವಸ ಹೊಲ ಗದ್ದೆಗಳಲ್ಲಿ ಇರುವಂತಹ ಎಲ್ಲ ಇಲಿಗಳ ಬಿಲಗಳನ್ನು ಕಲಸು ಮಣ್ಣಿನಿಂದ ಮುಚ್ಚಬೇಕು. ಎರಡನೇ ದಿವಸ ತೆರೆದುಕೊಂಡಿರುವಂತಹ ಬಿಲಗಳನ್ನು ಗುರುತಿಸಿ ಅವುಗಳಲ್ಲಿ ಇಲಿಗಳ ವಾಸ ಮತ್ತು ಅವುಗಳ ಓಡಾಟ ಇರುವುದನ್ನು ಖಾತ್ರಿಪಡಿಸಿಕೊಂಡು ಅಂತಹ ಬಿಲಗಳಿಗೆ ವಿಷರಹಿತ ಆಹಾರವಿರುವಂತಹ ಪ್ಲಾಸ್ಟಿಕ್ ಕವರುಗಳನ್ನು ಹಾಕಿ ಮತ್ತೆ ಮಣ್ಣಿನಿಂದ ಮುಚ್ಚಬೇಕು. ಮೂರನೇ ದಿವಸ ತೆರೆದುಕೊಂಡಿರುವಂತಹ ಪ್ರತಿಯೊಂದು ಬಿಲದಲ್ಲಿ ವಿಷಪೂರಿತವಾದಂತಹ ಆಹಾರವನ್ನು ಹಾಕಿ ಈ ಸಲ ಭದ್ರವಾಗಿ ಹಸಿ ಮಣ್ಣಿನಿಂದ ಬಿಲದ ಬಾಯಿಯನ್ನು ಮುಚ್ಚಬೇಕು. ಈ ಕ್ರಮದಿಂದ 60-70% ಇಲಿ ಅಥವಾ ಹೆಗ್ಗಣಗಳು ಸಾಯ್ತವೆ. ನಾಲ್ಕನೇ ದಿವಸ ಈ ಕ್ರಮದಿಂದಲೂ ಸಾಯದೇ ಉಳಿದಿರುವಂತಹ ಇಲಿಗಳನ್ನು ಸಾಯಿಸುವುದಕ್ಕೆ ಬಿಲದೊಳಕ್ಕೆ ಒಂದೊಂದೇ ವಿಷ ಇಲಿ ಪಾಷಾಣವನ್ನು ಹಾಕಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7 ಆಗಲಿದೆ. ಇನ್ನು ಮುಂದೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಾಯ್, ಹಲೋ, ನಮಸ್ಕಾರ. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಫಿಟ್ ಇಂಡಿಯಾ ಕುರಿತು ಇಂದಿನ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಯುಕ್ತ ಹಾಗೂ ಅನಿರುದ್ಧ. ಬನ್ನಿ ಕೇಳೋಣ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ ಫ್ರೆಂಡ್ಸ್, ಇಂದಿನ ಏರ್ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳೆಯ ಅನಿರುದ್ಧ. ನಾನು ನಿಮ್ಮ ರೇಡಿಯೋ ಗೆಳತಿ ಯುಕ್ತ. ಈಗ ನಮ್ಮೊಂದಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಇದ್ದಾರೆ, ಹಾಗೆಯೇ ಕೆಲವು ವಿಭಾಗದ ಹಲವಾರು ಸ್ನೇಹಿತರು ಇದ್ದಾರೆ. ಅವರೆಲ್ಲ ಫಿಟ್ ಇಂಡಿಯಾ, ಸದೃಢ ದೇಹ ಸಬಲ ಮನಸ್ಸು ವಿಷಯ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದಾರೆ. ಮೊದಲಿಗೆ ನಮ್ಮ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪರಿಚಯ ಮಾಡಿಕೊಳ್ಳೋಣ. ನಮ್ಮ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಆಲ್ಫ್ರೆಡ್ ವಿವೇಕ್ ಡಿಸೋಜಾ ಅವರು ಪರಿಚಯ ಮಾಡಿಕೊಡಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯವು ತಾಂತ್ರಿಕ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿರುವ ವಿದ್ಯಾಸಂಸ್ಥೆ. ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯವು ವಿದ್ಯಾವರ್ಧಕ ಸಂಘ ಮೈಸೂರು ಇದರ ಅವಿಭಾಜ್ಯ ಅಂಗ. ವಿದ್ಯಾವರ್ಧಕ ಸಂಘವು ನಡೆಸುವ ಶಿಕ್ಷಣ ಸಂಸ್ಥೆಗಳು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿವೆ. ವಿದ್ಯಾವರ್ಧಕ ಸಂಘವು 1949ರಲ್ಲಿ ಕರ್ನಾಟಕದ ಮಾಜಿ ಮಂತ್ರಿಗಳಾದ ಶ್ರೀ ಕೆ ಪುಟ್ಟಸ್ವಾಮಿರವರು ಹಾಗೂ ಸಾಹುಕಾರ್ ಚೆನ್ನಯ್ಯರವರುಗಳಿಂದ ಸ್ಥಾಪಿತವಾಯಿತು. ಶಿಶುವಿಹಾರದಿಂದ ಹಿಡಿದು ತಾಂತ್ರಿಕ ವಿದ್ಯಾಲಯದವರೆಗೆ 10 ವಿದ್ಯಾಸಂಸ್ಥೆಗಳು ಸಂಘದ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಪ್ರಸ್ತುತ ಅಧ್ಯಕ್ಷರಾದ ಶ್ರೀ ಗುಂಡಪ್ಪ ಗೌಡರು, ಉಪಾಧ್ಯಕ್ಷರಾದ ಶ್ರೀ ಬಿ ಶಿವಲಿಂಗಪ್ಪನವರು, ಕಾರ್ಯದರ್ಶಿಗಳಾದ ಶ್ರೀ ಪಿ ವಿಶ್ವನಾಥ್ರವರು ಹಾಗೂ ಖಜಾಂಚಿಗಳಾದ ಶ್ರೀ ಶ್ರೀಶೈಲ ರಾಮಣ್ಣನವರ್ ಇವರುಗಳ ಸಮರ್ಥ ಮಾರ್ಗದರ್ಶನ ಹಾಗೂ ನಾಯಕತ್ವದಲ್ಲಿ ನಮ್ಮ ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯವು 1997ರಲ್ಲಿ ಸ್ಥಾಪಿತವಾಯಿತು. ಇದು ಒಂದು ಸ್ವಾಯತ್ತ ಸಂಸ್ಥೆಯಾಗಿದ್ದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇದರ ಅಂಗ ಸಂಸ್ಥೆಯಾಗಿದೆ. AICTE, UGC ನವದೆಹಲಿ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಿದೆ. 6 ಸ್ನಾತಕ ಪೂರ್ವ ಕೋರ್ಸ್ಗಳು NBA ನವದೆಹಲಿಯ ಮಾನ್ಯತೆಯನ್ನು ಹೊಂದಿವೆ. NAC ಎ ಶ್ರೇಣಿಯ ಮಾನ್ಯತೆಯನ್ನು ಪಡೆದಿರುವ ನಮ್ಮ ಸಂಸ್ಥೆಯು ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಶ್ರೇಣಿಯನ್ನು ನೀಡುವ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನ ಈ ಸಾಲಿನ ಶ್ರೇಣಿ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಚಾರ. ಪ್ರಸ್ತುತ ಕೈಗಾರಿಕಾ ವಲಯದಲ್ಲಿ ಅವಶ್ಯಕವಾಗಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ನ ನೂತನ ವಿಭಾಗವನ್ನು ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭಿಸಲಾಗಿದೆ ಹಾಗೂ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷೀನ್ ಲರ್ನಿಂಗ್ ಪರಿಣಿತಿಯನ್ನು ಸಹ ಆರಂಭಿಸಲಾಗಿದೆ. ನಮ್ಮ ವಿದ್ಯಾಲಯದಲ್ಲಿ ಉತ್ತಮ ಕಲಿಕಾ ವಾತಾವರಣ, ಅತ್ಯುತ್ತಮ ಮೂಲ ಸೌಕರ್ಯಗಳು ಹಾಗೂ ಬದ್ಧತೆಯಿಂದ ಕೂಡಿದ ಬೋಧಕ ವರ್ಗದವರನ್ನು ಹೊಂದಿದೆ. ಭಾರತ ಮತ್ತು ವಿದೇಶಗಳಲ್ಲಿ ಕೈಗಾರಿಕಾ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅವರದೇ ಛಾಪು ಮೂಡಿಸಿರುವ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಸದಾಶಿವೇಗೌಡರ ಸಮರ್ಥ ನಾಯಕತ್ವದಲ್ಲಿ ನಮ್ಮ ಈ ಮಹಾವಿದ್ಯಾಲಯವು ಯಶಸ್ಸಿನ ಶಿಖರವನ್ನು ಏರುತ್ತಿದೆ. ಧನ್ಯವಾದಗಳು. ನಮ್ಮ ಕಾಲೇಜಿನ ಬಗ್ಗೆ ಸಂಕ್ಷಿಪ್ತ ಪರಿಚಯ ನೀಡಿದಕ್ಕಾಗಿ ಧನ್ಯವಾದಗಳು ಆಲ್ಫ್ರೆಡ್ ಸರ್. ಸ್ನೇಹಿತರೆ, ನಮ್ಮ ದೇಹ ಸದೃಢವಾಗಿರ್ಬೇಕಂದ್ರೆ ನಾವೆಲ್ಲ ವ್ಯಾಯಾಮ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕು. ಈ ವ್ಯಾಯಾಮದ ಅಗತ್ಯ ಏನು, ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಆಗುವ ಲಾಭಗಳೇನು ಅನ್ನೋದನ್ನ ನಮ್ ಜೊತೆ ಹಂಚಿಕೊಳ್ಳಲಿದ್ದಾರೆ ನಮ್ಮ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಪಿ ಪುಟ್ಟಸ್ವಾಮಿ ಗೌಡರ್ ಅವರು. ಈಗ ಸದೃಢ ದೇಹ ಸದೃಢ ಮನಸ್ಸು ಅಂತ ಹೇಳ್ತಾ ಇದೀವಿ. ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕ್ರೀಡಾ ವಿಭಾಗದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ವಿಭಾಗ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ಚಟುವಟಿಕೆಗಳು ನಡೀತಾ ಇರ್ತವೆ. ಸೊ ಆ ರೀತಿ ನಡೆಸಬೇಕಾದಾಗ ನಮಗೆ ಸದೃಢ ಮನಸ್ಸು ಮತ್ತು ಸದೃಢ ದೇಹ ಬೇಕು. ಆ ಸದೃಢ ಮನಸ್ಸು ಸದೃಢ ದೇಹವನ್ನು ನಾವು ರೂಪಿಸ್ಕೊಳ್ಬೇಕಾದ್ರೆ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೋಬೇಕು. ಫಸ್ಟ್ ಕ್ರೀಡಾ ಮನೋಭಾವ ಬೆಳೆಸ್ಕೊಂಡಾಗ ನಾವು ಆ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಮ್ಮ ಕಾಲೇಜಿನ ನಾವು ಕ್ರೀಡೆಗೆ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತಂದ್ರೆ, ನಮ್ಮ ಕಾಲೇಜಿನಲ್ಲಿ ಉತ್ತಮ ಕ್ರೀಡಾ ತಂಡಗಳು, ನಮ್ಮಲ್ಲಿ ಯಶಸ್ವಿಯಾಗಿ ಪ್ರತಿಭಾವಂತ ಕ್ರೀಡಾಪಟುಗಳು ಇದ್ದಾರೆ. ಅವರು ಸಹ ನಮ್ಮಲ್ಲಿ ಉತ್ತಮ ಬಹುಮಾನಗಳನ್ನ ಗೆದ್ದು ರಾಜ್ಯ ಮಟ್ಟದಲ್ಲಿ, ವಿಭಾಗ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬಹುಮಾನಗಳನ್ನ ಗಳಿಸಿ ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರುಗಳನ್ನ ತಂದುಕೊಟ್ಟಿದ್ದಾರೆ. ಸರ್, ಈಗ ನಾವು ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬೇಕಂದ್ರೆ ಒಬ್ಬ ವಿದ್ಯಾರ್ಥಿಯಾಗಿ ಎಷ್ಟು ಸಮಯ ಮೀಸಲಿಡಬಹುದು? ನಾನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯನ ಮೀಸಲಿಡ್ಲಿಕ್ಕೆ ನಾವು ಅದನ್ನ ತಿಳಿಸ್ತೀವಿ. ಯಾಕೆಂದ್ರೆ ತರಗತಿ ಇದ್ದಾಗ ಬನ್ನಿ ಕ್ರೀಡೆಯಲ್ಲಿ ಭಾಗವಹಿಸಿ ಅಂತೇಳಿ ನಾವು ಹೇಳಲಿಕ್ಕೆ ಆಗಲ್ಲ. ನಿಮಗೆ ಬೆಳಗಿನ ಹೊತ್ತು ಒಂದು 6-7 ತನಕ ಒನ್ ಅವರು ಅಥವಾ 1.5 hours, ಸಾಯಂಕಾಲ 4:30 ಮೇಲೆ ನಿಮ್ಗೆ ಕ್ಲಾಸ್ ಬಿಟ್ಟಿರುತ್ತದೆ. ಆವಾಗ ನೀವು ಅಪ್ ಟು 6:30 ವರ್ಗೂ ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಅದರ ಸ್ಪರ್ಧಾತ್ಮಕ ಮನೋಭಾವವನ್ನು ರೂಪಿಸ್ಕೋಬಹುದು. ಆ ರೀತಿಯಾಗಿ ನೀವು ನಿಮ್ಮ ಒಂದು ಸಮಯವನ್ನ ವ್ಯರ್ಥ ಮಾಡೋದ್ರ ಬದಲಾಗಿ ಆ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾಗ ಸ್ಫೂರ್ತಿ ಮತ್ತೆ ಚೈತನ್ಯ ಬರ್ತಾರೆ. ಈಗ ನಮ್ಮ ಕಾಲೇಜಿನ ಕ್ರೀಡಾಪಟುಗಳು ನಮ್ಮ ಕಾಲೇಜಿನ ಪ್ರತಿನಿಧಿಸಿ ಕ್ರೀಡೆಗಳನ್ನು ಯಶಸ್ವಿಯಾಗಿ ಗೆದ್ದು ಪ್ರಶಸ್ತಿಗಳನ್ನು ತಂದಿದ್ದಾರೆ ಅಂತ ಹೇಳಬೇಕು ಅಂತಂದ್ರೆ ನನಗೆ ಖುಷಿಯಾಗುತ್ತೆ. ಈಗ ಅದಕ್ಕೆ ತಕ್ಕಂತೆ ನಮ್ಮ ಕಾಲೇಜಿನಲ್ಲಿ ನಮ್ಮ ಆಡಳಿತ ಮಂಡಳಿ ಆಗಲಿ ಪ್ರಾನ್ಸಿಪಾಲರ್ ಆಗಲಿ ಅಥವಾ ನಮ್ಮ ಕಡೆಯಿಂದನೇ ಆಗಲಿ ಪ್ರೋತ್ಸಾಹವನ್ನು ನಾವು ಕೊಡ್ತಾ ಬಂದಿದ್ದೇವೆ. ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಲಾಸ್ಟ್ ಇಯರ್ 2021-22 ಸಾಲಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್ ನಾವು ಕಂಡಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನಾವು ಅವರ ವಿಭಾಗ ಮಟ್ಟ ರಾಜ್ಯ ಮಟ್ಟದ ಇದನ್ನೆಲ್ಲ ಮಾಡಿದ್ವು. ಅದರಲ್ಲೂ ನಮ್ಮ ಬಾಲಕರ ತಂಡ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಟ್ರು. ಅದಲ್ಲದೆ ನಾವು ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ವು. ಅದರಲ್ಲೂ ನಮ್ಮ ಕಾಲೇಜಿಗೆ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಪಟ್ಟನೂ ನಮಗೆ ಸಿಕ್ತು. ಹಾಗಾಗಿ ಇಂಥ ಸ್ಪರ್ಧೆಗಳನ್ನು ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಟೆನ್ನಿಸ್ ಅಂತ ಕ್ರೀಡೆಯನ್ನು ನಾವು ನಮ್ಮ ಕಾಲೇಜಿನ ಕ್ರೀಡಾಂಗಣದಲ್ಲೇ ನಾವು ಮಾಡಿದ್ವಿ. ಅದು ಇನ್ನೂ ಉತ್ತಮವಾದ ಪ್ರೋತ್ಸಾಹವಾಗಿ ವಿಭಾಗ ಮಟ್ಟದ್ದು ಮತ್ತು ರಾಜ್ಯ ಮಟ್ಟದ ಆಕ್ಟಿವಿಟೀಸ್ನ ನಾವು ಮಾಡಿದ್ವು. ಅದರಲ್ಲೂ ನಮ್ಮ ಕಾಲೇಜಿನ ತಂಡ ಉತ್ತಮವಾದ ಒಂದು ಫಲಿತಾಂಶಗಳನ್ನು ಕೊಟ್ಟರು. ಯಾಕೆಂದರೆ ಅವರು ಎರಡರಲ್ಲೂ ನಮ್ಮಲ್ಲಿ ರನ್ನರ್ ಅಪ್ ಚಾಂಪಿಯನ್ ಆದರು. ಅದು ನಮಗೆ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಹಾಗೆಯೇ ನಮ್ಮ ತಂಡಗಳು ಹೊರಗಡೆ ಹೋಗಿ ಅಂತರ ಜಿಲ್ಲೆಗಳಿಗೆ ಹೋಗಿ ಬೇರೆ ಬೇರೆ ಕಾಲೇಜಲ್ಲೇ ಭಾಗವಹಿಸಿ ಈಗ ಬಾಸ್ಕೆಟ್ಬಾಲ್ ರನ್ನರ್ ಅಪ್ ಆಯಿತು, ವುಮೆನ್ಸ್ ಟೆನ್ನಿಸ್ ವಿನ್ನರ್ಸ್ ಆಯಿತು, ಹೀಗೆ ಹಲವಾರು ಗೇಮ್ಗಳಲ್ಲಿ ಭಾಗವಹಿಸಿ ಅವರವರ ಒಂದು ಚೈತನ್ಯವನ್ನ ಕ್ರೀಡಾ ಸ್ಪರ್ಧೆಯನ್ನ ಪ್ರತಿಭೆಯನ್ನ ತೋರಿಸಿ ಅವರು ಗೆದ್ದು ನಮ್ಮ ಕಾಲೇಜಿನ ಪ್ರತಿಭೆಯನ್ನ ಹೆಚ್ಚಿಸಿಕೊಟ್ಟಿದ್ದಾರೆ. 2021-22 ಸಾಲಿನಲ್ಲಿ ನಮ್ಮ ಕಾಲೇಜಿನ 12 ವಿದ್ಯಾರ್ಥಿಗಳು ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿ ಸೌತ್ ಜೋನ್ ಇಂಟ್ ಯೂನಿವರ್ಸಿಟಿ ಮತ್ತೆ ಆಲ್ ಇಂಡಿಯಾ ಇಂಟ್ ಯೂನಿವರ್ಸಿಟಿಗಳಲ್ಲೆಲ್ಲ ಭಾಗವಹಿಸಿ ಪ್ರಥಮ ಸ್ಥಾನಗಳನ್ನ ಗಳಿಸ್ಕೊಟ್ಟಿದ್ದಾರೆ. ಕಾಲೇಜಿನಾಗೂ ಎಂಎ ಬಂದಿದೆ, ಮತ್ತೆ ವಿಶ್ವವಿದ್ಯಾನಿಲಯಕ್ಕೂ ಇದರಿಂದ ಪ್ರಯೋಜನವೂ ಆಗಿದೆ ಅಂತ ಹೇಳಿ ನಾನು ಹೇಳ್ಬೋದು. ನಮ್ಮ ರಿಯಾ ಹೇಳಿಬತ್ತ ಅಚ್ಚಯ್ಯ ಇದಾರಲ್ಲ, ಅವರು ನಮ್ಮ ಕಾಲೇಜನ್ನ ಪ್ರತಿನಿಧಿಸಿ ಆಲ್ ಇಂಡಿಯಾ ಇಂಟ್ ಯೂನಿವರ್ಸಿಟಿನಲ್ಲಿ ಭಾಗವಹಿಸಿ 3 ಚಿನ್ನದ ಪದಕಗಳನ್ನ ಗಳಿಸಿ ಅವರು ಈ ಒಂದು ಕೀರ್ತಿ ಪತಾಕೆಯನ್ನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಎತ್ತರ ಮಟ್ಟಕ್ಕೆ ಗಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವ್ರಿಗೆ ಒಂದು ಪ್ರಶಸ್ತಿನೂ ಕೊಟ್ಟರು, ಅವ್ರಿಗೆ 17,000 ರೂಪಾಯಿ ಕ್ಯಾಶ್ ಅವಾರ್ಡು ಕೊಟ್ಟು ಆ ವರ್ಷದ ವುಮೆನ್ಸ್ ಕ್ರೀಡಾ ಪ್ರಶಸ್ತಿ ಅಂತೇಳಿ ಅವ್ರಿಗೆ ಒಂದು ಗೌರವವನ್ನ ಸಲ್ಲಿಸಿ ಒಂದು ಪ್ರಶಸ್ತಿ ಪತ್ರ ಮತ್ತು ಅವ್ರಿಗೆ ಟ್ರೋಫಿಗಳನ್ನ ಕೊಟ್ಟು ಗೌರವಿಸಿದ ವಿಶ್ವವಿದ್ಯಾನಿಲಯ. ಈಗ ಅವರು ಅದು ಇಲ್ಲದೇ ಬೇರೆ ಆಲ್ ಇಂಡಿಯಾ ಲೆವೆಲಲ್ಲಿ ಸ್ಕೇಟಿಂಗ್ ಇದರಲ್ಲಿ ಬೇರೆ ಕಡೆ ಪದಕಗಳನ್ನ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನ ಗಳಿಸಿ ಒಳ್ಳೆ ಯಶಸ್ವಿಗಳನ್ನ ಗಳಿಸಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದಲ್ಲದೆ ನಮ್ಮ ಕಾಲೇಜಿನಲ್ಲಿ ಯಾವ್ಯಾವ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ಒಂದು ಸಂಕ್ಷಿಪ್ತ ಪರಿಚಯಗಳನ್ನ ಮಾಡಿಕೊಡ್ತೇನೆ. ನಮ್ಮ ಕಾಲೇಜಿನ ಕ್ರೀಡಾಪಟುಗಳು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ನಡೆಸುವಂತಹ ಎಲ್ಲಾ ಕ್ರೀಡೆಗಳ ಅಂದರೆ ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಬಾಸ್ಕೆಟ್ಬಾಲು, ಹ್ಯಾಂಡ್ಬಾಲು, ಕಬಡ್ಡಿ, ಖೋಖೋ, ಬ್ಯಾಡ್ಮಿಂಟನ್ನು, ಟೇಬಲ್ ಟೆನ್ನಿಸ್, ಹಾಕಿ, ಟೆನ್ನಿಸ್ಸು, ಬಾಲ್ ಬ್ಯಾಡ್ಮಿಂಟನ್ನು, ಥ್ರೋಬಾಲು, ಚೆಸ್ಸು, ಕ್ರಾಸ್ ಕಂಟ್ರಿ, ಯೋಗ, ಕಿಕ್ಸ್ ಬಾಕ್ಸಿಂಗು, ಕರಾಟೆ, ಸ್ಕೇಟಿಂಗು, ಸ್ವಿಮ್ಮಿಂಗು, ರೊಸ್ಲಿಂಗು, ಅಥ್ಲೆಟಿಕ್ಸು, ವೆಯ್ಟ್ ಲಿಫ್ಟಿಂಗು, ಪವರ್ ಲಿಫ್ಟಿಂಗು, ಬೆಸ್ಟ್ ಫಿಸಿಕ್ಕು, ಟಗ್ ಆಫ್ ವಾರು, ಸಾಫ್ಟ್ ಬಾಲು, ನೆಟ್ಬಾಲು, ತೇಕೊಂಡ, ಇನ್ನೂ ಹಲವಾರು ಕ್ರೀಡೆಗಳಲ್ಲಿ ನಮ್ಮ ಕಾಲೇಜಿನ ತಂಡಗಳು ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ಆಸಕ್ತಿಯಿಂದ ಕ್ರೀಡಾಪಟುಗಳು ಭಾಗವಹಿಸ್ತಾ ಇರೋದ್ರಿಂದ ನಮ್ಮ ಕಾಲೇಜಿಗೆ ಉತ್ತಮವಾದ ಒಂದು ಕ್ರೀಡಾ ಪ್ರಶಸ್ತಿಗಳು ಬರ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಹೊರಗಡೆ ಕಾಲೇಜುಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಕಾಲೇಜಿನಲ್ಲಿ ಪ್ರಶಸ್ತಿಗಳ ಸುರಿಮಳೆನೇ ಆಗ್ತಾ ಇದೆ ಅಂತ ಹೇಳಿ ನಾನು 2021-22 ಸಾಲಿನಲ್ಲಿ ನಾನು ಹೇಳ್ಬೋದು. ವ್ಯಾಯಾಮ ಹಾಗೂ ಕ್ರೀಡೆಯ ಅಗತ್ಯತೆ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಕ್ರೀಡೆಯಲ್ಲಿ ಭಾಗವಹಿಸಿ ಹಲವು ಪ್ರಶಸ್ತಿ ಪದಕ ಫಲಕಗಳನ್ನು ಗೆದ್ದಿರುವ ನಮ್ಮ ಸ್ನೇಹಿತರನ್ನು ಮಾತಾಡಿಸಿ ಈ ಫಿಟ್ ಇಂಡಿಯಾ ಅಭಿಯಾನದ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ರಿಯಾ ಎಲಿಜಬೆತ್ ಅಚಯ್ಯ, ಇನ್ಫಾರ್ಮೇಶನ್ ಸೈನ್ಸ್ ವಿಭಾಗ 7th semester. ಹೇಳಿ ರಿಯಾ, ನಿಮಗೆ ಯಾವ ಕ್ರೀಡೆಯಲ್ಲಿ ಆಸಕ್ತಿ ಇದೆ? ಎಷ್ಟು ವರ್ಷಗಳಿಂದ ನೀವು ಈ ಕ್ರೀಡೆಯಲ್ಲಿ ಭಾಗವಹಿಸುತ್ತಿದ್ದೀರಿ? ನಿಮ್ಮ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಿಯಾ ಎಲಿಜಬೆತ್ ಅಚಯ್ಯ ಅಂತ. ನಾನು 7th sem ISC ಡಿಪಾರ್ಟ್ಮೆಂಟ್ ವಿದ್ಯಾವರ್ಧಕ ಕಾಲೇಜಿಂದ ಖಾಲಿ ಓದ್ತಾ ಇದ್ದೀನಿ. ಸೊ ನನ್ನ ಪ್ಯಾಷನ್ ಬಂದು ಸ್ಕೇಟಿಂಗ್. ರೋಲರ್ ಸ್ಕೇಟಿಂಗ್ ಸ್ಪೀಡ್ ಸ್ಕೇಟಿಂಗ್ ಆಸ್ ವೆಲ್ ಆಸ್ ಐಸ್ ಸ್ಕೇಟಿಂಗ್ ಸಹ ಕೂಡ ಮಾಡ್ತೀನಿ ಬಟ್ ಐ ಆಮ್ ಮೋರ್ ಫೋಕಸ್ಡ್ ಆನ್ ಸ್ಪೀಡ್ ಸ್ಕೇಟಿಂಗ್ ತುಂಬಾ ನ್ಯಾಷನಲ್ ಸಹ ಕೂಡ ಆಡಿದ್ದೀನಿ ಅಟ್ ದ ಏಜ್ ಆಫ್ 15 ಇಯರ್ಸ್ ಯು ಗೆಟ್ ಟು ರೆಪ್ರೆಸೆಂಟ್ ಇಂಡಿಯಾ ಸೊ ಅದರಲ್ಲಿ 2018 ಅಲ್ಲಿ ನಾನು ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ವಿಚ್ ವಾಸ್ ಹೆಲ್ಡ್ ಇನ್ ಕೊರಿಯಾ ಅದರಲ್ಲಿ ಎರಡು ಬ್ರಾನ್ಸ್ ಮೆಡಲ್ ಗೆದ್ದಿದ್ದೀನಿ ಸೊ ಐ ಆಮ್ ದ ಫಸ್ಟ್ ಇಂಡಿಯನ್ ಇನ್ ರೋಲರ್ ಸ್ಕೇಟಿಂಗ್ ಟು ರೀಚ್ ದಿಸ್ ಫಾರ್ ಆಮೇಲೆ ಐಸ್ ಸ್ಕೇಟಿಂಗ್ ಸಹ ಕೂಡ ಮಾಡ್ತೀನಿ ನಾನು ಸೊ ಇನ್ ದ ಇಯರ್ 2015 ನಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಏನು ಅಂದ್ರೆ ಅದು ಟು ನರಿಷ್ ದ ಯೂತ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಸೊಸೈಟಿ ಅಂಡ್ ಒಲಿಂಪಿಕ್ಸ್ ಟು ಮೇಕ್ ದಮ್ ಪಾರ್ಟಿಸಿಪೇಟ್ ಇನ್ ದ ಒಲಿಂಪಿಕ್ಸ್ ಅಂತ ಇತ್ತು ಸೊ ಅದು 2018 ವಿಂಟರ್ ಒಲಿಂಪಿಕ್ಸ್ ವಿಚ್ ವಾಸ್ ಹೆಲ್ಡ್ ಇನ್ ಕೊರಿಯಾ ಅಗೇನ್ ಅದಕ್ಕೆ ದೇ ವರ್ ಪ್ರಿಪೇರಿಂಗ್ ದ ಆಲ್ ದ ಅಥ್ಲೀಟ್ಸ್ ಸೊ ಕೊರಿಯನ್ ಗವರ್ಮೆಂಟ್ ಅವರೇ ಎರಡು ಜನನ್ನ ಈಚ್ ಕಂಟ್ರಿಯಿಂದ ಇನ್ವೈಟ್ ಮಾಡ್ತಾರೆ ಇಂಡಿಯಾದಿಂದ ನಾನೊಬ್ಳು ಆಗಿದ್ದೆ ವಿಚ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಸೊ ಅಲ್ಲಿ ನಮ್ಗೆ ಎಲ್ಲ ಒಲಿಂಪಿಕ್ ಫೆಸಿಲಿಟಿ ಕೊಡ್ತಾ ಇದ್ರು ಒಲಿಂಪಿಕ್ ವಿಲೇಜ್ ಅಲ್ಲಿ ಇದ್ವಿ ನಾವು ಒಲಿಂಪಿಕ್ ಸ್ಟೇ ಇತ್ತು ನಮ್ಗೆ ಒಲಿಂಪಿಕ್ ಟ್ರ್ಯಾಕ್ ಅಲ್ಲಿ ಪ್ರಾಕ್ಟಿಸ್ ಮಾಡಿದ್ವಿ ನಾವು ಸೊ ಅಲ್ಲಿ ನಾನು 2 months ಇದ್ದೆ ದಿಸ್ ಇಸ್ ಮೈ ಐಸ್ ಸ್ಕೇಟಿಂಗ್ ಕರಿಯರ್ ಸೋ ಫಾರ್ ಆಮೇಲೆ ಸ್ಕೇಟಿಂಗ್ ಅಲ್ಲಿ ಇವಾಗ ನಾನು ಅಟ್ ಪ್ರೆಸೆಂಟ್ ಯೂನಿವರ್ಸಿಟಿ ಗೇಮ್ಸ್ ಮುಗಿಸ್ಕೊಂಡ್ ಬಂದಿದ್ದೀನಿ ನನ್ನ ಕಾಲೇಜ್ ನ ರೆಪ್ರೆಸೆಂಟ್ ಮಾಡಿದ್ದೀನಿ ನಾನು ವಿದ್ಯಾವರ್ಧಕ ಕಾಲೇಜ್ ಬಿಟಿಯು ಬೆಳಗಾವಿಗೆ 3 ಗೋಲ್ಡ್ ಮೆಡಲ್ ಗೆದ್ದಿದ್ದೀನಿ ನಾನು ಅಂಡ್ ಐವ್ ಆಲ್ಸೋ ಗಾಟ್ ದ ಬೆಸ್ಟ್ ಯೂತ್ ಅಚೀವರ್ ಆಫ್ ದ ಇಯರ್ ಫ್ರಮ್ ಬಿಟಿಯು ಬೆಳಗಾವಿ ಆಸ್ ವೆಲ್ ಆಸ್ ನಮ್ಮ ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಲಾಸ್ಟ್ ಇಯರ್ ನ್ಯಾಷನಲ್ಸ್ ಅಲ್ಲಿ ನನಗೆ 3 gold, 1 bronze, 1 silver ಸಹ ಕೂಡ ಸಿಕ್ಕಿದೆ ಇವಾಗ ನನ್ನ ಮೇನ್ ಫೋಕಸ್ ಇವಾಗ 36th ನ್ಯಾಷನಲ್ ಗೇಮ್ಸ್ ನಡೀತಾ ಇದೆ ಆನ್ ಗೋಯಿಂಗ್ ನಡೀತಾ ಇದೆ ಗುಜರಾತ್ ಅಲ್ಲಿ ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ ನಾನು ಐ ಆಮ್ ಒನ್ ಆಫ್ ದ ಕಂಟಿಜೆಂಟ್ಸ್ ಫ್ರಮ್ ಕರ್ನಾಟಕ ನಾವು ಸಿಲ್ವರ್ ಮೆಡಲ್ ಗೆದ್ದಿದ್ದೀವಿ ಕರ್ನಾಟಕಗೆ ವಿಚ್ ಇಸ್ ಆಕ್ಚುಲಿ ವೆರಿ ಗುಡ್ ಹಿಂಗೆ ತುಂಬಾ ಆಪರ್ಚುನಿಟಿ ಸಿಗ್ತಾ ಇದೆ ನನಗೆ ಇಟ್ ಫೀಲ್ಸ್ ವೆರಿ ಗುಡ್ ಇವಾಗ ನಾನು ಏನ್ ಫೋಕಸ್ ಮಾಡ್ತಿದ್ದೀನಿ ಅಂದ್ರೆ ಫಾರ್ ದ ಏಷ್ಯನ್ ಗೇಮ್ಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನ್ ನೆಕ್ಸ್ಟ್ ಇಯರ್ ಕೋವಿಡ್ ಇಂದ ಇಟ್ಸ್ ಗೆಟಿಂಗ್ ಪೋಸ್ಟ್ ಪೋನ್ಡ್ ಸೊ ನಾನು ಅದಕ್ಕೆ ಫೋಕಸ್ ಮಾಡ್ತಾ ಇದ್ದೀನಿ ಇವಾಗ ಆಮೇಲೆ ವರ್ಲ್ಡ್ ಚಾಂಪಿಯನ್ಶಿಪ್ ವಿಚ್ ಇಸ್ ಇನ್ ಅರ್ಜೆಂಟೀನಾ ಅದಕ್ಕೂ ಫೋಕಸ್ ಮಾಡ್ತಾ ಇದ್ದೀನಿ ಆಮೇಲೆ ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಇವೆಂಟ್ಸ್ ವಿಚ್ ಹ್ಯಾಪನ್ಸ್ ಇನ್ ರೋಲರ್ ಸ್ಕೇಟಿಂಗ್ ವಿಚ್ ಇಸ್ ಕಾಲ್ ದ ಬರ್ಲಿನ್ ಮ್ಯಾರಥಾನ್ ಅದಕ್ಕೂ ಸಹ ಕೂಡ ಫೋಕಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಈ ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಗಿರ್ಬೋದು ಪಾರ್ಟಿಸಿಪೇಟ್ ಮಾಡಿ ಮುಂದೆ ನಿಮ್ಮ ಪ್ರಿಪರೇಷನ್ಸ್ ಗಳು ಚೆನ್ನಾಗಿ ನಡೀತಾ ಇರುತ್ತೆ ಸೊ ನಿಮ್ಮ ಒಪಿನಿಯನ್ ಫಿಟ್ ಇಂಡಿಯಾ ಮೇಲೆ ಏನು ಇಫ್ ಐ ಹ್ಯಾವ್ ಟು ಟಾಕ್ ಫಿಟ್ ಇಂಡಿಯಾ ಒಂದು ತುಂಬಾ ಗುಡ್ ಇನಿಷಿಯೇಟಿವ್ ಬೈ ದ ಗವರ್ಮೆಂಟ್ ಬಿಕಾಸ್ ಎಲ್ಲರೂ ಫಿಟ್ ಆಗಿರ್ಬೇಕು ಯಾಕೆ ಸ್ಪೋರ್ಟ್ಸ್ ಬೇಕು ಅಂದ್ರೆ ಇಟ್ ಇಂಪ್ರೂವ್ಸ್ ಮೆಂಟಲ್ ಹೆಲ್ತ್ ಒಂದು ಇಲ್ಲಾಂದ್ರೆ ಮಕ್ಕಳು ಸುಮ್ನೆ ದೇ ಸಿಟ್ ಅಟ್ ಹೋಮ್ ಅಂಡ್ ದೇ ಲುಕ್ ಅಟ್ ದೇರ್ ಫೋನ್ಸ್ ಅಂಡ್ ಅಗೇನ್ ದೇ ಲೀಡ್ ಟು ಒಬಿಸಿಟಿ ಅದೆಲ್ಲ ನಾವು ದ ಗವರ್ಮೆಂಟ್ ಆಸ್ ದೇ ಹ್ಯಾವ್ ಇಂಟ್ರೊಡ್ಯೂಸ್ ಫಿಟ್ ಇಂಡಿಯಾ ಮೂಮೆಂಟ್ ದೇ ಗೆಟಿಂಗ್ ತುಂಬಾ ಆಪರ್ಚುನಿಟಿ ಸಿಗ್ತಾ ಇದೆ ಅವ್ರಿಗೆ ಟು ರೆಪ್ರೆಸೆಂಟ್ ಎನಿ ಸ್ಪೋರ್ಟ್ ಬೀಟ್ ಎನಿ ಸ್ಪೋರ್ಟ್ ಅವ್ರಿಗೆ ತುಂಬಾ ಆಪರ್ಚುನಿಟಿ ಸಿಗ್ತಾ ಇದೆ ಸೊ ನಾನೇ ಆಗ್ಲಿ ಐ ಆಸ್ ಮೈ ಪೇರೆಂಟ್ಸ್ ಆರ್ ಬೋತ್ ಅಥ್ಲೀಟ್ಸ್ ಅವ್ರು ನನ್ನ ಸ್ಪೋರ್ಟ್ಸ್ ಆಡ್ಬೇಕು ಅಂತಾನೆ ಇತ್ತು ಅವ್ರಿಗೆ ಬಿಕಾಸ್ ಅವ್ರ ನಾನು ಸ್ಪೋರ್ಟ್ಸ್ ಆಡಿದ್ರೆ ಐ ಆಮ್ ಲೈಕ್ ಆಕ್ಟಿವ್ ಎಲ್ಲರೂ ಆಕ್ಟಿವ್ ಆಗಿರ್ತಾರೆ ದೇ ಡೋಂಟ್ ಹ್ಯಾವ್ ಎನಿ ಮೆಂಟಲ್ ಸ್ಟ್ರೆಸ್ ಆರ್ ಎನಿಥಿಂಗ್ ಲೈಕ್ ದಟ್ ಸೊ ಐ ವಾಂಟ್ ಎವ್ರಿಬಡಿ ಟು ಪಾರ್ಟಿಸಿಪೇಟ್ ಇನ್ ಸಮ್ ಆಫ್ ದ ಅದರ್ ಸ್ಪೋರ್ಟ್ಸ್ ಸೊ ದಟ್ ಇಟ್ಸ್ ವೆಲ್ ಬೀಯಿಂಗ್ ಫಾರ್ ದ ಕಂಟ್ರಿ ಆಸ್ ವೆಲ್ ಆಸ್ ದ ಸೊಸೈಟಿ ಆಸ್ ವೆಲ್ ಆಸ್ ಅವರ್ ಸ್ಟೇಟ್ ಎಲ್ಲದಕ್ಕೂ ಒಂದು ಹೆಸರು ಇರುತ್ತೆ ಸೊ ದಟ್ಸ್ ವಾಟ್ ಐ ಲೈಕ್ ಟು ಸೇ ಥ್ಯಾಂಕ್ ಯು ಈಗ ನಮ್ಮೊಂದಿಗೆ 5th semester CS ವಿಭಾಗದ ಮೋಹನ್ ಎಚ್ಚನ್ ಇದ್ದಾರೆ ಇವರು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ನೀವು ಎಷ್ಟು ವರ್ಷಗಳಿಂದ ಈ ಕ್ರೀಡೆಯನ್ನ ಅಭ್ಯಾಸ ಮಾಡ್ತಿದ್ದೀರಿ ಮೋಹನ್ ಹಾಗೆ ನಿಮ್ ಪರಿಚಯ ಮಾಡ್ಕೊಡಿ ಮೋಹನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೋಹನ್ ಎಚ್ಚನ್ ನಾನು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 5th sem ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನಲ್ಲಿ ಓದ್ತಿದ್ದೇನೆ ನನ್ನ ಫೇವರೇಟ್ ಗೇಮ್ ಬಂದು ಶಟಲ್ ಬ್ಯಾಡ್ಮಿಂಟನ್ ನಾನು ಈ ಆಟವನ್ನು ಸುಮಾರು ಒಂದು 10 ವರ್ಷಗಳಿಂದ ಆಡ್ತಿದ್ದೇನೆ ನಾನು ಸ್ಕೂಲ್ನಲ್ಲಿದ್ದಾಗ ಎಷ್ಟೊಂದು ಟೂರ್ನಮೆಂಟ್ಸ್ ನಲ್ಲಿ ಆಡಿದ್ದೇನೆ ಹಲವಾರು ಸಮ್ಮರ್ ಕ್ಯಾಂಪ್ ನಲ್ಲಿ ಸೇರಿದ್ದೇನೆ ನಾನು PUC ಬಂದ್ಮೇಲೆ ಸ್ಟೇಟ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಆಮೇಲೆ ಇಂಜಿನಿಯರಿಂಗ್ ಬಂದಾಗ VTU ಟೀಮ್ಗೆ ಆಡಿದ್ದೇನೆ ಹಾಗೂ ನಾನು ನಮ್ಮ ಕಾಲೇಜ್ನ ಪ್ರತಿನಿಧಿಸಿ VTU ಮೈಸೂರು ಝೋನ್ ಹಾಗೂ ಮೈಸೂರು ಸಿಟಿ ಇಂಟರ್ ಕಾಲೇಜ್ ಟೂರ್ನಮೆಂಟ್ ಅನ್ನು ಗೆದ್ದಿದ್ದೇವೆ ಹಾಗೂ ನಾನು ಇಂಡಿವಿಜುವಲ್ ಆಗಿ ಬಂದ್ರೆ ನಾನು ಹಲವಾರು ಸ್ಟೇಟ್ ಓಪನ್ ಹಾಗೂ ಡಿಸ್ಟ್ರಿಕ್ಟ್ ಓಪನ್ ಟೂರ್ನಮೆಂಟ್ಸ್ ಅನ್ನು ಗೆದ್ದಿದ್ದೇನೆ ನನ್ನ ತಂದೆಯೇ ನನಗೆ ಈ ಆಟವನ್ನು ಮೊದಲು ಹೇಳ್ಕೊಟ್ಟಿದ್ದು ಹಾಗಾಗಿ ಅವರೇ ನನಗೆ ಇದಕ್ಕೆ ಇನ್ಸ್ಪಿರೇಷನ್ ಈ ಇಂಟರ್ನ್ಯಾಷನಲ್ ಅಲ್ಲಿ ತಗೊಂಡ್ರೆ ಲಿಂಡನ್ ಅಂದ್ರೆ ತುಂಬಾ ಇಷ್ಟ ಅವನು ಚೈನಾ ದೇಶದವನು ಅವನ ಆಡೋ ಶೈಲಿ ಅಂದ್ರೆ ಬ್ಯಾಡ್ಮಿಂಟನ್ ಆಡೋರ್ಗೆ ಸುಮಾರು ಜನಕ್ಕೆ ಇಷ್ಟ ನಮ್ಮ ಬಾಲ್ಯದಲ್ಲಿ ನಾವು ತುಂಬಾ ಆಟ ಆಡಿದೀವಿ ಆದ್ರೆ ಈಗ ಮೊಬೈಲ್ ಅದು ಇದು ಅಂತ ಬಂದು ನಾವು ಈಗ ಆಚೆ ಹೋಗಿ ಆಟ ಆಡಲ್ಲ ಆದ್ರೆ ಈಗಿನ ಕಾಲದ ಮಕ್ಕಳಂತೂ ಕೇಳಂಗೆ ಇಲ್ಲ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಅವರಿಗೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತಾನು ನೋಡಲ್ಲ ನಿನ್ನ ಅಭಿಪ್ರಾಯದಲ್ಲಿ ಮಕ್ಕಳಲ್ಲಿ ಕ್ರೀಡಾಸಕ್ತಿಯನ್ನ ಹೇಗೆ ಹೆಚ್ಚಿಸಬಹುದು ಮಕ್ಕಳಲ್ಲಿ ಕ್ರೀಡಾಸಕ್ತಿಯನ್ನು ಹೇಗೆ ಬೆಳೆಸ್ಬೋದಂದ್ರೆ ಅವರ ಚಿಕ್ಕ ವಯಸ್ಸಿನಲ್ಲೇ ಕ್ರೀಡೆಯ ಪರಿಚಯ ಮಾಡಬೇಕು, ಅವರಿಗೆ ಆಸಕ್ತಿ ಇರುವ ಕ್ರೀಡೆಯ ಟ್ರೈನಿಂಗ್ಗೆ ಕಳಿಸ್ಬೇಕು, ಮಕ್ಕಳಿಗೆ ಟಿವಿಯಲ್ಲಿ ಪ್ರಸಾರವಾಗುವ ಕ್ರೀಡಾ ಪಂದ್ಯಗಳನ್ನು ತೋರಿಸ್ಬೇಕು. ಅವಾಗ ಅವರು ಆ ಕ್ರೀಡೆಯ ಮೇಲೆ ಇನ್ನಷ್ಟು ಆಸಕ್ತಿ ಹೆಚ್ಚಾಗುತ್ತೆ, ಅವರು ಅದರ ಅಭ್ಯಾಸವನ್ನು ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ. ಅವರನ್ನು ಗ್ರಾಸ್ ರೂಟ್ ಲೆವೆಲ್ ಟೂರ್ನಮೆಂಟ್ಸ್ಗೆ ಭಾಗವಹಿಸಲು ಪ್ರೋತ್ಸಾಹಿಸಬೇಕು. ಈಗಿನ ಮಕ್ಕಳು ಏನಾಗಿದೆ ಅಂದ್ರೆ ಅವರು ಹೆಚ್ಚಿನ ಸಮಯ ಮೊಬೈಲ್ ಗೇಮ್ನಲ್ಲೇ ಕಳೆಯುತ್ತಿದ್ದಾರೆ, ಅದರ ಬದಲು ಅವರನ್ನು ಹೊರಗಡೆ ಆಡಲು ಸೂಚಿಸಬೇಕು. ಮಕ್ಕಳು ಹೆಚ್ಚಾಗಿ ಆಟ ಆಡೋದರಿಂದ ಅವರ ಫಿಸಿಕಲ್ ಫಿಟ್ನೆಸ್ ಹಾಗೂ ಮೆಂಟಲ್ ಸ್ಟ್ರೆಂತ್ ಹೆಚ್ಚಾಗುತ್ತೆ. ತುಂಬಾ ಜನ ಈಗೇನ್ ಅನ್ಕೊಂಡಿದ್ದಾರೆ ಅಂದ್ರೆ ಮಕ್ಕಳು ಆಟ ಆಡುವುದರಿಂದ ಅವರು ಓದಿನಲ್ಲಿ ಇಂಟ್ರೆಸ್ಟ್ ಕಳೆದುಕೊಳ್ತಾರೆ ಅಂತ, ಆದರೆ ಅದು ಅವರ ತಪ್ಪ ಭಾವನೆ. ಓದಿನಂತೆಯೇ ಆಟದಲ್ಲೂ ಅವರಿಗೆ ಕಲಿಯುವಿಕೆ, ಗುರಿ ಸಾಧಿಸುವ ಛಲ, ಮೆಮೊರೈಸೇಷನ್, ಪ್ರಾಕ್ಟೀಸ್ ಎಲ್ಲ ಬೇಕಾಗುತ್ತೆ. ಇದರಲ್ಲಿ ಕಲಿತ ಸ್ಕಿಲ್ ಸೆಟ್ಗಳು ಅವರ ಓದಿನಲ್ಲಿಯೂ ಉಪಯೋಗಕ್ಕೆ ಬರುತ್ತದೆ. ನಾನು ಕೊನೆಯಲ್ಲಿ ಹೇಳುವುದೇನೆಂದ್ರೆ ದಯಮಾಡಿ ನಿಮ್ಮ ಮಕ್ಕಳನ್ನು ಕ್ರೀಡೆಯಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಹಾಗೂ ಸಲಹೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಮೋಹನ್. ಈಗ ನಮ್ಮೊಂದಿಗೆ ಆಕಾಂಕ್ಷಾ ಹೆಚ್ಚಿ ಇದ್ದಾರೆ, ನಾಲ್ಕನೇ ಸೆಮಿಸ್ಟರ್ ಇನ್ಫಾರ್ಮೇಶನ್ ಸೈನ್ಸ್ ವಿಭಾಗ. ಆಕಾಂಕ್ಷಾ, ನೀವು ಟೆನಿಸ್ ಕ್ರೀಡೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದೀರಿ ಅಂತ ಕೇಳ್ಪಟ್ಟೆ, ಯಾವ್ಯಾವ ಹಂತಗಳಲ್ಲಿ ಭಾಗವಹಿಸಿದಿರಾ, ಯಾವ್ಯಾವ ಪ್ರಶಸ್ತಿ ಪದಕಗಳನ್ನು ಗೆದ್ದಿದ್ದೀರಾ? ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಆಕಾಂಕ್ಷಾ. ನೀವು ಹೇಳ್ದಾಗೆ ನನ್ನ ಮುಖ್ಯ ಕ್ರೀಡೆ ಬಂದು ಲಾನ್ ಟೆನಿಸ್, ಅದರ ಜೊತೆಗೆ ನಾನು ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಸ್ವಿಮ್ಮಿಂಗ್ ಹಾಗೆ ಹಲವಾರು ಕ್ರೀಡೆಗಳು ಕೂಡ ಆಡ್ತೀನಿ. ಮುಖ್ಯವಾಗಿ ಹೇಳಬೇಕು ಅಂದ್ರೆ ನನಗೆ ಸ್ಪೋರ್ಟ್ಸ್ ಅಲ್ಲಿ ಯಾವುದೇ ತರಹದ ಇಂಟ್ರೆಸ್ಟ್ ಇರಲೇ ಇರಲಿಲ್ಲ. ನನ್ನ ಮನೇಲಿ ತುಂಬಾ ಚೇಷ್ಟೆ ಮಾಡ್ತೀನಿ ಅಂತ ನನ್ನ ತಂದೆ ನನ್ನ ಸ್ಪೋರ್ಟ್ಸ್ಗೆ ಸೇರಿಸ್ಬೇಕು ಅನ್ನೋ ಒಂದು ನಿರ್ಧಾರನ ತಗೊಂಡ್ರು. ಮೈಸೂರಲ್ಲಿರೋ ಎಲ್ಲ ಸ್ಪೋರ್ಟ್ಸ್ನು ತೋರಿಸಿದ್ರು, ಕೊನೆಯದಾಗಿ ಟೆನ್ನಿಸ್ ತೋರಿಸಿದ್ರು. ಆ ಆಟಕ್ಕೆ ನಾನು ಬಹಳ ಆಕರ್ಷಿತಳಾದೆ. ನನ್ನ ತಂದೆ ನನ್ನ ಆಸಕ್ತಿ ನೋಡಿ ಆ ಆಟಕ್ಕೆ ನನ್ನ ಸೇರಿಸಿದ್ರು. ನನಗಿನ್ನೂ ನೆನಪಿದೆ, 2011 ನನ್ನ ಹುಟ್ಟಿದ ಹಬ್ಬದ ದಿನ ನಾನು ಆಟ ಆಡಕ್ಕೆ ಶುರು ಮಾಡಿದೆ. ಈಗ ನನಗೆ 20 ಹೆಚ್ಚು ಕಮ್ಮಿ 11 ನಾನು ಟೆನ್ನಿಸ್ ಆಡ್ತಾ ಬಂದಿದ್ದೀನಿ. ನಾನು ರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡ್ತೀನಿ. ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅವರು ನಡೆಸುವ ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಗೆ 4 ಆಯ್ಕೆ ಆಗಿದ್ದೀನಿ. 2 ಕೇಂದ್ರ ವಿದ್ಯಾಲಯ ಸಂಘಟನ್ ಹಾಗೂ 2 ಕರ್ನಾಟಕ ತಂಡವನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ. ಅದಲ್ಲದೆ ಈಗ ಕಾಲೇಜಿಗೆ ಬಂದ್ಮೇಲೆ ಕೂಡ ನಾನು 1 VTUನ ರೆಪ್ರೆಸೆಂಟ್ ಮಾಡಿದ್ದೀನಿ. ಹಾಗೆ ಆಲ್ ಇಂಡಿಯಾ ಟೆನಿಸ್ ಅಸೋಸಿಯೇಷನ್ ಅವರು ನಡೆಸುವ ಕ್ರೀಡಾ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದ್ದೀನಿ. Under-12, Under-14, Under-16 ಕ್ರೀಡಾ ಸ್ಪರ್ಧೆಯಲ್ಲಿ ಆಟ ಆಡಿ ಗೆದ್ದಿದ್ದೀನಿ ಕೂಡ. ಈಗಷ್ಟೇ ನಮ್ಮ ಮೈಸೂರಲ್ಲಿ ನಡೆದಂತ ವಿಶ್ವವಿಖ್ಯಾತ ದಸರಾ ಮಹೋತ್ಸವ 2022 ಕ್ರೀಡಾ ಸ್ಪರ್ಧೆಯಲ್ಲಿ ಟೆನ್ನಿಸ್ ವಿಭಾಗದಲ್ಲಿ ಸ್ಪರ್ಧಿಸಿ ನಾನು ಹಾಗೂ ನನ್ನ ಮೈಸೂರು ತಂಡ 1 ಸ್ಥಾನ ಪಡ್ಕೊಂಡಿದೆ. ಇದನ್ನ ಹೇಳಕ್ಕೆ ನನಗೆ ಬಹಳ ಹೆಮ್ಮೆಯಾಗಿದೆ. ಆಕಾಂಕ್ಷಾ, ನಿಮ್ಮ ಪ್ರಕಾರ ಕ್ರೀಡೆಯಿಂದ ನಮ್ಮ ದೈಹಿಕ ಆರೋಗ್ಯಗಳನ್ನು ಹೇಗೆ ಉತ್ತಮವಾಗಿಸಬಹುದು? ದೈಹಿಕ ಆರೋಗ್ಯವನ್ನ ನಾವು ಬರೀ ಆಟೋಟಗಳು ಮತ್ತು ಕ್ರೀಡೆಗಳಿಂದ ಮಾತ್ರ ಅಲ್ಲ, ವಾಕಿಂಗ್ ಆಗಿರ್ಬೋದು, ಜಾಗಿಂಗ್, ಯೋಗ, ಜಿಮ್ ಇಂದ ಕೂಡ ನಿರ್ವಹಿಸಬಹುದು. ದೈಹಿಕ ಚಟುವಟಿಕೆಯಿಂದ ನಮ್ಮ ದೇಹದಲ್ಲಿರೋ ಪ್ರತಿ ಅಂಗಾಂಗಗಳು ಕ್ರಿಯಾಶೀಲವಾಗಿರುತ್ತದೆ. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ರಕ್ತ ಚಾಲನೆ ಕೂಡ ಹೆಚ್ಚಾಗುತ್ತದೆ. ಈಗಷ್ಟೇ ನಮ್ಮ ಕಾಲೇಜಲ್ಲಿ ಫಿಟ್ ಇಂಡಿಯಾ ವತಿಯಿಂದ 2 ಮ್ಯಾರಥಾನ್ ಮಾಡಿದ್ರು. ಬರೀ ಸ್ಪೋರ್ಟ್ಸ್ ಪರ್ಸನ್ ಅಷ್ಟೇ ಅಲ್ಲ, ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ರು. ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಪ್ರಾಮುಖ್ಯತೆವನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ, ನಮ್ಗೆ ಅದ್ರ ಬಗ್ಗೆ ಬಹಳ ಸಂತೋಷ ಇದೆ. ಫಿಟ್ ಇಂಡಿಯಾ ಈ ಒಂದು ಉದ್ದೇಶ ತಂದು ಎಲ್ರಿಗೂ ಉಪಯೋಗ ಆಗಿದೆ, ಇದರ ಸದುಪಯೋಗ ಪ್ರತಿಯೊಬ್ರು ಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಹಾಗೆ ಕೊನೆಯದಾಗಿ ಏನ್ ಹೇಳ್ಬೇಕು ಅಂದ್ರೆ, ದೈಹಿಕ ಆರೋಗ್ಯ ಅನ್ನೋದು ಮಾನಸಿಕ ಆರೋಗ್ಯದ ಮೇಲೆ ನಿಂತಿದೆ. ನಾವು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಬಹಳ ಮುಖ್ಯ. ಕ್ರೀಡೆ ಒಂದು ಕಡೆ, ಶಿಕ್ಷಣ ಒಂದು ಕಡೆ, ಇವೆರಡರ ಸಮತೋಲನ ಹೇಗೆ ಕಾಪಾಡ್ತೀರಾ? ಈ ಪ್ರಶ್ನೆಗೆ ನಾನೊಂದು ಉದಾಹರಣೆ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಚಿಕ್ಕ ವಯಸ್ಸಲ್ಲಿ ಆಡ್ತಿರೋಂತ ಬಹಳಷ್ಟು ಆಟಗಾರರು ಈಗ ಆಟ ಆಡೋದನ್ನ ನಿಲ್ಲಿಸಿದ್ದಾರೆ. ನಾನು ಅವರಿಗೆ ಕೇಳಿದಾಗೆಲ್ಲ ಅವ್ರು ಹೇಳಿದ್ದು ಒಂದೇ ಉತ್ತರ, ವಿದ್ಯಾಭ್ಯಾಸದ ಒತ್ತಡದ ಜೊತೆಗೆ ಆಟ ಆಡೋದು ಬಹಳ ಕಷ್ಟ ಅಂತ ಹೇಳ್ಬಿಟ್ಟು ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. 2 ಆಟಗಾರರಿದ್ದಾರೆ, ಒಂದು ಪ್ರೊಫೆಷನಲ್ ಸ್ಪೋರ್ಟ್ಸ್ ಪರ್ಸನ್, ಇನ್ನೊಬ್ಬ ಪ್ಯಾಷನೇಟ್ ಸ್ಪೋರ್ಟ್ಸ್ ಪರ್ಸನ್ ಅಂತ. ಪ್ರತಿಯೊಬ್ರು ಪ್ರೊಫೆಷನಲ್ ಆಗಿ ಆಡೋದಕ್ಕಾಗಲ್ಲ, ಆದರೆ ಪ್ರತಿಯೊಬ್ರು ಹವ್ಯಾಸವಾಗಿ ಆಟನ ಆಡಬಹುದು. ಒಂದು ಗಂಟೆ ಕಾಲ ಅಥವಾ ಎರಡು ಗಂಟೆ ಕಾಲ ಹೋಗಿ ಆಟ ಆಡಿದ್ರೆ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ, ಹಾಗೆ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಈಗಿನ ಕಾಲದಲ್ಲಿ ನಾವ್ ಏನ್ ನೋಡ್ತೀವಿ, ಬಹಳಷ್ಟು ಪೋಷಕರು ಟೈಮ್ ಟೇಬಲ್ ಅಂತ ಮಾಡ್ತಾರೆ ಮಕ್ಕಳಿಗೆ. ಆ ಟೈಮ್ ಟೇಬಲ್ ಅಲ್ಲಿ ಆಟ ಆಡೋದಕ್ಕೆ ಸಮಯನೇ ಕೊಟ್ಟಿರಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ಪೋಷಕರು ಮಕ್ಕಳಿಗೆ ಓದೋದಷ್ಟೇ ಅಲ್ಲ, ಆಟ ಆಡೋದಕ್ಕೆ ಕೂಡ ಪ್ರೋತ್ಸಾಹ ನೀಡಬೇಕು. ಇನ್ನೊಂದ್ ಕಡೆ ಏನ್ ನೋಡ್ತೀವಿ ಅಂದ್ರೆ, ಕೆಲವೊಂದಷ್ಟು ಮಕ್ಕಳು ಬರೀ ಆಟನೇ ಆಡ್ತಾ ಇರ್ತಾರೆ, ಓದೋದ್ರ ಕಡೆ ಗಮನನೇ ಕೊಡಲ್ಲ. ಈ ತರ ಒಂದು ಸಂದರ್ಭದಲ್ಲಿ ಪೋಷಕರು ಮಕ್ಕಳಿಗೆ ವಿದ್ಯಾಭ್ಯಾಸದ ಪ್ರಾಮುಖ್ಯತೆಯನ್ನ ತಿಳಿಸ್ಬೇಕು. ಆಗ ಅವ್ರಿಗೆ ಓದೋದ್ರ ಕಡೆ ಕೂಡ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ವಿದ್ಯಾಭ್ಯಾಸದ ಕಾರಣದಿಂದ ಆಟ ಆಡೋದನ್ನ ನಿಲ್ಸೋದು ಬಹಳ ದೊಡ್ಡ ತಪ್ಪು. ಹವ್ಯಾಸವಾಗಿ ಅಟ್ಲೀಸ್ಟ್ ಆಡ್ತಾನೆ ಇರಬೇಕು ಆಟನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮೊಂದಿಗೆ ಪ್ರೀತಮ್ ಗಣೇಶ್ ಇದಾರೆ. ಅವರ ನೆಚ್ಚಿನ ಕ್ರೀಡೆ ಯಾವ್ದು, ಅವ್ರ ಇನ್ಸ್ಪಿರೇಷನ್ ಯಾರು, ಹಾಗೆ ಅವ್ರ ಗೆದ್ದಿರೋ ಪದಕಗಳು ಪ್ರಶಸ್ತಿಗಳ ಬಗ್ಗೆ ಕೇಳೋಣ, ಬನ್ನಿ. ನನ್ನ ಹೆಸರು ಪ್ರೀತಮ್ ಗಣೇಶ್ ಅಂತ, ಥರ್ಡ್ ಸೆಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿವಿಸಿಯಲ್ಲಿ ಓದುತ್ತಿದ್ದೇನೆ. ಸೊ ನನ್ನ ಹೆಚ್ಚಿನ ಕ್ರೀಡೆ ಟೆನಿಸ್. ನಾನು ಟೆನಿಸ್ ಅನ್ನು ಸುಮಾರು 8 ವರ್ಷಗಳಿಂದ ಆಡುತ್ತಿದ್ದೇನೆ. ಸೊ ನಾನು ಇನ್ಸ್ಪೈರ್ ಆಗಿದ್ದು ರಾಫೆಲ್ ನಡಾಲ್ ಇಂದ. ಸೊ ಎಲ್ಲರಿಗೂ ಗೊತ್ತು ರಾಫೆಲ್ ನಡಾಲ್ ಯಾರು ಅಂತ, 22 ಗ್ರ್ಯಾಂಡ್ ಸ್ಲಾಮ್ ಟೈಟಲ್ಸ್ ಹೊಡೆದಿದ್ದಾರೆ. ಸೊ ನನ್ನ ಅಚೀವ್ಮೆಂಟ್ಸ್ ಏನು ಅಂದ್ರೆ, 10th ನ್ಯಾಷನಲ್ ಗೇಮ್ಸ್ SGFI ಅಲ್ಲಿ ಸಿಲ್ವರ್ ಮೆಡಲ್ ಪ್ಲೇಸ್ ಮಾಡಿದ್ದೇನೆ. PUC ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಬ್ರಾಂಜ್ ಮೆಡಲ್ ಪ್ಲೇಸ್ ಮಾಡಿದ್ದೇನೆ. ವಿದ್ಯಾವರ್ಧಕಾಗೆ ಬಂದ ಮೇಲೆ VTO ಅನ್ನು ಒಂದು ಸರಿ ರೆಪ್ರೆಸೆಂಟ್ ಮಾಡಿದ್ದೇನೆ. ಸ್ಟೇಟ್ ಲೆವೆಲ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ರನ್ನರ್ಸ್ ಆಗಿದ್ದೀನಿ. ಈ ಎಲ್ಲಾ ಒತ್ತಡ ಕೆಲಸಗಳ ಮಧ್ಯೆ ನಿಮ್ಮ ದೈಹಿಕ ಸದೃಢತೆಯನ್ನ ಹೇಗೆ ಕಾಪಾಡ್ಕೊಂಡಿದ್ದೀರಾ, ನಮ್ಗೆ ತಿಳಿಸ್ಕೊಡಿ. ನನ್ನ ಫಿಸಿಕಲ್ ಫಿಟ್ನೆಸ್ ಹೆಂಗ್ ಮೇಂಟೈನ್ ಮಾಡ್ತಿದ್ದೀನಿ ಅಂದ್ರೆ, ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ, ಜಿಮ್ಗೆ ಹೋಗ್ತೀನಿ, ಮುಗಿಸಿ ಸ್ಟ್ರೆಂಥನಿಂಗ್ ಮಾಡ್ತೀನಿ, ಮುಗಿಸಿ ಓಡ್ತೀನಿ. ಸೊ ಇನ್ಕ್ಲೂಡಿಂಗ್ ಸ್ಟ್ರೆಚಿಂಗ್ ಬಾಡಿಗೆ. ಟೆನಿಸ್ ಅಂದ್ರೆ ಬೇಕಾಗಿರೋದೇ ಫಿಸಿಕಲ್ ಫಿಟ್ನೆಸ್ ಆಬ್ವಿಯಸ್ಲಿ, ಮತ್ತು ಮೆಂಟಲ್ ಫಿಟ್ನೆಸ್ ಬೇಕು. ಸೊ ಮೆಂಟಲ್ ಫಿಟ್ನೆಸ್ಗೆ ಮೆಡಿಟೇಷನ್ ಇದೆ, ಯೋಗ ಇದೆ. ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಮೆಂಟಲ್ ಫಿಟ್ನೆಸ್. ಸೊ ಮೆಂಟಲ್ ಫಿಟ್ನೆಸ್ ಮತ್ತೆ ಫಿಸಿಕಲ್ ಫಿಟ್ನೆಸ್ ಎರಡೂ ಮಾಡಬೇಕು. ಸೊ ಬೆಳಗ್ಗೆ ಫಿಸಿಕಲ್ ಮಾಡಿದ್ರೆ ಸಾಯಂಕಾಲ ಮೆಂಟಲ್ ಫಿಟ್ನೆಸ್ ಮಾಡ್ತೀನಿ. ಸೊ ಈ ತರ ಫಿಸಿಕಲ್ ಫಿಟ್ನೆಸ್ ನೀನ್ ಮೇಂಟೈನ್ ಮಾಡೋದಕ್ಕೆ ನಿನ್ನ ಆಹಾರ ಪದ್ಧತಿ ಏನು? ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡಕ್ ಆಹಾರ ಪದ್ಧತಿ ಅಂದ್ರೆ, ನಾನು ಹೇಳ್ಬೋದು ಜಂಕ್ ಫುಡ್ಸ್ ಟೋಟಲ್ ಆಗಿ ಅವಾಯ್ಡ್ ಮಾಡ್ತೀನಿ. ಹೆಲ್ತಿ ಫುಡ್ಸ್, ಆರ್ಗ್ಯಾನಿಕ್ ಫುಡ್ಸ್, ಡ್ರೈ ಫ್ರೂಟ್ಸ್. ಈಗ ನಮ್ಮ ಕರ್ನಾಟಕ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ರಾಗಿ ಮುದ್ದೆ ಮತ್ತೆ ಗಂಜಿ ಅದೆಲ್ಲ ಕುಡಿತೀನಿ. ಮತ್ತೆ ಚಿಕನ್ ಟೋಟಲ್ ಆಗಿ ಅವಾಯ್ಡ್ ಮಾಡಿ ಸ್ವಲ್ಪ ಗೋ ಫಾರ್ ವೆಜ್ ಡಯಟ್ ಅಂತ ಪ್ರಿಫರ್ ಮಾಡ್ತೀನಿ. ಈಗ ವಯಸ್ಸಾದ್ಮೇಲೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಅವರು ಒಂದ್ ಕಾಲದಲ್ಲಿ ಕ್ರೀಡಾಪಟುಗಳೇ ಆಗಿರ್ತಾರೆ ಅಥವಾ ಕ್ರೀಡೆಯನ್ನ ತುಂಬಾ ಇಷ್ಟಪಟ್ಟು ಆಡ್ತಿರ್ತಾರೆ, ಆದ್ರೆ ವಯಸ್ಸಾಗ್ತಾ ಆಗ್ತಾ ಅದ್ರ ಮೇಲೆ ಆಸಕ್ತಿನೂ ಕಮ್ಮಿ ಆಗುತ್ತೆ, ಮತ್ತೆ ಕೆಲಸಗಳು ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಸೊ ವಯಸ್ಸಾದ್ಮೇಲೂ ಕೂಡ ಹೇಗೆ ಎಲ್ಲದರ ಮಧ್ಯ ಕ್ರೀಡೆ ಮೇಲೆ ಆಸಕ್ತಿಯನ್ನ ನಿಭಾಯಿಸ್ಕೊಂಡು ಹೋಗ್ಬೋದು? ವಯಸ್ಸಾದ್ಮೇಲೆ ಕೆಲಸಗಳು ಜಾಸ್ತಿ ಇರುತ್ತೆ, ಗೊತ್ತಿರೋದ್ ವಿಷಯನೇ. ಬಟ್ ಈ ಕ್ರೀಡೆ ಏನಕ್ಕೆ ಇರ್ಬೇಕು ಅಂತಂದ್ರೆ, ನಿಮ್ಗೆ ಯಾವ್ದೇ ತರ ಡಿಸೀಸಸ್ ಇದೆ, ಅದಕ್ಕೆ ಶುಗರ್, ಡಯಾಬಿಟೀಸ್, BP ಆತರ ಕಂಟ್ರೋಲ್ ಮಾಡಕ್ಕೆ ಕ್ರೀಡೆ ಬೇಕಾಗುತ್ತೆ. ಸೊ ಯಾವ್ದೇ ಅಂತ ಬ್ಯಾಡ್ ಹ್ಯಾಬಿಟ್ಸ್ ಇರೋದಿಲ್ಲ ಸ್ಪೋರ್ಟ್ಸ್ ಅಲ್ಲಿ ಇರುವಾಗ. ಸೊ ವಯಸ್ಸಾದ ನಂತರನು ನೀವು ಕೆಲ್ಸಕ್ ಹೋಗಿ, ಬಟ್ ಹೋಗ್ಬೇಡಿ ಅಂತ ನಾನು ಹೇಳಲ್ಲ. ಹೋದಾಗೂ ನೀವು ಬೆಳಗ್ಗೆ ಒಂದು 1 hour 1.5 hours ಕ್ರೀಡೆಯನ್ನು ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಪ್ರೀತಮ್. ಹಲೋ ವಿದ್ಯಾನಂದ, ನೀವು 5th ಇನ್ಫಾರ್ಮೇಶನ್ ಸೈನ್ಸ್ ವಿಭಾಗದಲ್ಲಿ ಓದ್ತಾ ಇದ್ದೀರಾ. ನಿಮ್ಮ ಆಸಕ್ತಿಯ ಕ್ರೀಡೆ ಯಾವುದು, ಯಾವ ಹಂತಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪದಕಗಳನ್ನು ಗೆದ್ದಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾನಂದ ಕಶ್ಯಪ್. ನಾನು ಹಲವಾರು ಕ್ರೀಡೆಗಳಲ್ಲಿ ಆಡಿದ್ದೇನೆ, ಭಾಗವಹಿಸಿದ್ದೇನೆ. ಆದರೆ ನನ್ನ ಪ್ರೊಫೆಷನಲ್ ಗೇಮ್ ಬಂದು ಶಟಲ್ ಬ್ಯಾಡ್ಮಿಂಟನ್. ನಾನು ಈ ಆಟವನ್ನು ಸುಮಾರು ವರ್ಷಗಳಿಂದ, ಅಂದರೆ 8 ವರ್ಷಗಳಿಂದ ಆಡುತ್ತಾ ಬಂದಿದ್ದೇನೆ. ನಾನು ಹೈಸ್ಕೂಲ್, PUC ಸ್ಟೇಟ್ ಲೆವೆಲ್ ಭಾಗವಹಿಸಿದ್ದೆ. ಇಂಜಿನಿಯರಿಂಗ್ನಲ್ಲಿ ಮೈಸೂರು ಝೋನಲ್ ಲೆವೆಲ್, ಇಂಟರ್ ಕಾಲೇಜೆಟ್, VEC ತಂಡದಲ್ಲಿ ಆಡಿ ಜಯಶಾಲೆ ಆಗಿದ್ದೇವೆ. ಹಾಗೂ VTU ತಂಡಕ್ಕೆ ಹೋದ ವರ್ಷ ಆಡಿದ್ದೀನಿ. 2021 ಹೈದರಾಬಾದ್ನಲ್ಲಿ ನಡೆದ ಆಲ್ ಇಂಡಿಯಾ ಸೀನಿಯರ್ ನ್ಯಾಷನಲ್ ರ್ಯಾಂಕಿಂಗ್ನಲ್ಲಿ ಭಾಗವಹಿಸಿದ್ದೆ. ಈ ವರ್ಷ ಅಂದರೆ 2022 ಮೈಸೂರಿನಲ್ಲಿ ನಡೆದ ಸ್ಟೇಟ್ ಲೆವೆಲ್ ದಸರಾ ಬ್ಯಾಡ್ಮಿಂಟನ್ ಟೂರ್ನಿಮೆಂಟ್, ಅದರಲ್ಲಿ ತೃತೀಯ ಸ್ಥಾನವನ್ನು ಗೆದ್ದಿದ್ದೇನೆ. ಹೀಗೆ 100 ಹೆಚ್ಚು ಸ್ಟೇಟ್ ಓಪನ್ ಟೂರ್ನಮೆಂಟ್ ಆಡಿ ಗೆದ್ದಿದ್ದೇನೆ. ನನಗೆ ಪ್ರೇರಣೆ ಮತ್ತು ಸ್ಫೂರ್ತಿ ನಮ್ಮ ಅಣ್ಣ ಚಿದಾನಂದ ಕಶ್ಯಪ್. ವಿದ್ಯಾನಂದ, ಈಗ ಫಿಟ್ ಇಂಡಿಯಾ, ಸದೃಢ ದೇಹ, ಸಬಲ ಮನಸ್ಸು, ಇದನ್ನು ಕಾಪಾಡಿಕೊಳ್ಳೋಕೆ ನಿನ್ನ ಅನಿಸಿಕೆ ಕ್ರೀಡೆ ಮೇಲೆ ಏನಿದೆ? ಪ್ರತಿಯೊಬ್ಬ ವ್ಯಕ್ತಿ ಯಾವುದಾದರೂ ಒಂದು ಕ್ರೀಡೆಯನ್ನು ಆಯ್ದುಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಏಕೆಂದರೆ ದೈನಂದಿನ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಮಾನಸಿಕ ಸದೃಢತೆಯನ್ನು ಬೆಳೆಸಲು ಕ್ರೀಡೆಯನ್ನು ಆಡುವುದು ಅತ್ಯವಶ್ಯಕವಾಗಿದೆ. ಕೆಲವೊಮ್ಮೆ ಕೆಲವರು ತಮ್ಮ ಕಚೇರಿಯ ಕೆಲಸ ಕಾರ್ಯಗಳಲ್ಲಿ ಮತ್ತು ತಮ್ಮ ವೃತ್ತಿಯ ಜೀವನದಲ್ಲಿ ಬಹಳಷ್ಟು ಬಾರಿ ಒತ್ತಡಕ್ಕೆ ಒಳಗಾಗಿ ಮಧುಮೇಹ ಹಾಗೂ ಹೃದಯ ಸಂಬಂಧದ ಕಾಯಿಲೆಗಳಿಂದ ನೋವು ಅನುಭವಿಸುತ್ತೇನೆ ನಾವು ಬಹಳಷ್ಟು ನೋಡಿದ್ದೀವಿ. ಇಂತಹ ಮಾನಸಿಕ ಹಾಗೂ ದೈಹಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಒತ್ತಡವನ್ನು ನಿಭಾಯಿಸಲು ಕ್ರೀಡೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕ್ರೀಡೆಯನ್ನು ಬಾಲ್ಯದಿಂದಲೇ ಅಳವಡಿಸಿಕೊಂಡರೆ ಪ್ರತಿಯೊಬ್ಬ ವ್ಯಕ್ತಿ ಸಹ ತನ್ನ ಜೀವನದಲ್ಲಿ ಬರುವ ಯಾವುದೇ ವಿಧವಾದ ಒತ್ತಡವನ್ನು ಎದುರಿಸಲು ಮಾನಸಿಕವಾಗಿ ಸಿದ್ಧನಾಗುತ್ತಾನೆ ಎಂದು ನನ್ನ ಅಭಿಪ್ರಾಯವಾಗಿದೆ. ಹೀಗೆ ಪ್ರತಿದಿನ ಎಲ್ಲರೂ ಯಾವುದಾದ್ರೂ ಇಷ್ಟವಾದ ಕ್ರೀಡೆಯನ್ನು ತೊಡಗಿಸಿಕೊಂಡರೆ ಹಲವಾರು ಒತ್ತಡಗಳಿಂದ ಪರಿಹಾರ ದೊರೆಯುತ್ತದೆ ಮತ್ತು ಮನಸ್ಸಿಗೆ ಸಂತೋಷ ನೀಡುತ್ತದೆ. ಹೀಗೆ ಮಕ್ಕಳಲ್ಲಿ ಅವರಿಗೆ ಇಷ್ಟವಾದ ಆಟವನ್ನು ಆಡಲು ಅವಕಾಶ ಕೊಡಬೇಕು. ಕಾಲೇಜಿನಲ್ಲಾಗಲಿ ಅಥವಾ ಅವರ ಜೀವನದಲ್ಲಾಗಲಿ ಪೋಷಕರು ಪ್ರೋತ್ಸಾಹಿಸಿ ಅವರನ್ನು ಉತ್ತಮ ಮಟ್ಟದಲ್ಲಿ ಆಡಲು ಅವಕಾಶ ಮಾಡಿಕೊಳ್ಳಬೇಕು ಎಂದು ನನ್ನ ಅಭಿಪ್ರಾಯ. ಧನ್ಯವಾದಗಳು. ಈಗ ನನ್ನ ಸಹಪಾಠಿ ತನುಷ್ ಗೌಡ ಆರ್, ಏಳನೇ ಸೆಮಿಸ್ಟರ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ವಿಭಾಗ, ಇವರೊಂದಿಗೆ ಮಾತಾಡೋಣ. ಇವರು ಚೆಸ್ ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಚೆಸ್ ನಲ್ಲಿ ಯಾವ ಹಂತಗಳಲ್ಲಿ ಭಾಗವಹಿಸಿದ್ದೀರಿ ತನುಷ್? ಹಾಗೆ ನೀವು ಗೆದ್ದಿರುವ ಪ್ರಶಸ್ತಿ ಪದಕಗಳ ಬಗ್ಗೆ ಹೇಳ್ತೀರಾ ತನುಷ್? ನಾನು 12 ವರ್ಷಗಳಿಂದ ಚೆಸ್ ಅನ್ನು ಆಡ್ತಾ ಇದ್ದೇನೆ. ಸ್ಕೂಲಿನಲ್ಲಿ ಇದ್ದಾಗ ಜಿಲ್ಲಾ ಮಟ್ಟಗಳಲ್ಲಿ ಪ್ರಶಸ್ತಿಯನ್ನು ಗೆದ್ದು ರಾಜ್ಯ ಮಟ್ಟದಲ್ಲಿ ಆಡಿದ್ದೆ. ಆ ನಂತರ ನಾನು ಪದವಿ ಪೂರ್ವ ಕಾಲೇಜಿನಲ್ಲಿ 2-3 ರಾಜ್ಯ ರಾಪಿಡ್ ಟೂರ್ನಮೆಂಟ್ ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದೇನೆ. ಹಾಗೂ ನಾನು 4 ರಾಷ್ಟ್ರೀಯ ರೇಟಿಂಗ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ರೇಟಿಂಗ್ ಆಟಗಾರನಾಗಿ ಹೊರಹೊಮ್ಮಿದ್ದೇನೆ. ಈಗ ಕಾಲೇಜ್ಗಳಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಕ್ರೀಡೆಗೆ ಅಂತ ತುಂಬಾ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ಆದ್ರೆ ಅದಲ್ಲದೆ ಇನ್ನು ಬೇರೆ ಏನ್ ಅನುಕೂಲಗಳು ಬೇಕಾಗುತ್ತೆ ಕ್ರೀಡಾಪಟುಗಳಿಗೆ ಇನ್ನು ಒಳ್ಳೆ ಎತ್ತರ ಮಟ್ಟಿಗೆ ಸಾಧನೆ ಮಾಡಕ್ಕೆ? ನಾನು ಮೊದಲನೇದಾಗಿ ಉದಾಹರಣೆಗೆ ನಮ್ಮ ಕಾಲೇಜ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಲೈಕ್ ನಮ್ಮ ಕಾಲೇಜಲ್ಲಿ ನಮಗೆ ಸ್ಪೋರ್ಟಿನೇಷನ್ ಅಂತ ಕ್ಲಬ್ ಇದೆ. ಸೊ ಅಲ್ಲಿ ಹಲವಾರು ಕಾರ್ಯಕ್ರಮಗಳು ಆಕ್ಟಿವಿಟಿಗಳನ್ನ ಮಾಡ್ತೀವಿ, ಕಂಡಕ್ಟ್ ಮಾಡ್ತೀವಿ. ಇಂಟರ್ ಡಿಪಾರ್ಟ್ಮೆಂಟ್ ಸ್ಪೋರ್ಟ್ಸ್ ಇರ್ಬೋದು ಅಥವಾ ನಾವು ಫಿಟ್ ಇಂಡಿಯಾಗೆ ತಗೊಂಡ್ರೆ, ಫಿಟ್ ಇಂಡಿಯಾಗೆ ಅಂತಾನೆ ನಾವು 1 ತಿಂಗಳ ಮಟ್ಟಿಗೆ ಹಲವಾರು ಕ್ರೀಡಾ ಚಟುವಟಿಕೆಗಳನ್ನ ಮಾಡಿದ್ವಿ. ಸೊ ಹಲವಾರು ಜನ ಭಾಗವಹಿಸಿದ್ರು, 400-300 ಜನ ಸ್ಟೂಡೆಂಟ್ಸ್ಗಳು. ಸೊ ಈ ರೀತಿ ಆಪರ್ಚುನಿಟೀಸ್ ಗಳನ್ನ ಪ್ರೊವೈಡ್ ಮಾಡಬೇಕು, ಕಾಲೇಜ್ ಅವಕಾಶಗಳನ್ನು ಪ್ರೊವೈಡ್ ಮಾಡಬೇಕು. ಆನಂತರ TADA ಇರ್ಬೋದು, ಕ್ರೀಡಾಪಟುಗಳಿಗೆ ಅಥವಾ ಅವರಿಗೆ ಬೇಕಾದ ಬೆಂಬಲ ಇರ್ಬೋದು, ಏನೇ ಆದ್ರೂ ಸಹ ಕಾಲೇಜಿಂದ ಪ್ರೊವೈಡ್ ಮಾಡಬೇಕು. ನಮ್ಮ ಕಾಲೇಜಿನಲ್ಲಿ ಇರುವಾಗ ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇದೆ, ಹಾಗೂ ಔಟ್ಡೋರ್ ಕ್ರೀಡೆಗಳಿಗಾಗಿ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ, ಟೆನಿಸ್ ಕೋರ್ಟ್ ಇದೆ. ಸೊ ಈ ರೀತಿ ಹಲವಾರು ಕಾಲೇಜ್ಗಳಲ್ಲೂ ಈ ರೀತಿ ಪ್ರೊವೈಡ್ ಮಾಡಬೇಕು. ಲೈಕ್ ಆಟ ಅಂದ್ರೆ ನಿಮ್ಗೆ ಮೊದಲನೇ ಮನಸ್ಸಿಗೆ ಬರುವುದು ಮೈದಾನ. ಸೊ ಮೈದಾನವನ್ನು ಪ್ರೊವೈಡ್ ಮಾಡಬೇಕು ಮತ್ತು ಅದಕ್ಕೆ ಬೇಕಾದ ಉಪಕರಣಗಳನ್ನು ಸಹ ನೀಡಬೇಕಾಗಿದೆ. ಸೊ ಈ ರೀತಿ ಬೆಂಬಲವನ್ನು ನೀಡಿದರೆ ಕಾಲೇಜು ಅಥವಾ ವಿಶ್ವವಿದ್ಯಾನಿಲಯಗಳು ನಮ್ಮ ಕ್ರೀಡೆಗಳು ಬೆಳೆಯಬಹುದು. ಲೈಕ್ ನಿಮ್ಗೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕ್ರಿಕೆಟ್ ಇದೆ, ಕ್ರಿಕೆಟ್ನಲ್ಲಿ IPL ಇದೆ, ರಣಜಿ ಟ್ರೋಫಿ ಇದೆ, ಆ ರೀತಿ ಹಲವಾರು ಆಕ್ಟಿವಿಟಿಗಳಿದೆ. ಸೊ ಅದರಿಂದ ಕ್ರಿಕೆಟ್ ತುಂಬಾ ಬಹಳ ಬೇಗ ಬೆಳೆಯುತ್ತದೆ. ಸೊ ಇದೇ ರೀತಿ ನಾವು ಬೇರೆ ಕ್ರೀಡೆಗಳನ್ನು ಬೆಳೆಸ್ಬೇಕಂದ್ರೆ ಈಗ ಖೇಲೋ ಇಂಡಿಯಾ ಬಂದಿದೆ. ಸೊ ಅದರಿಂದ ಒಲಿಂಪಿಕ್ಸ್ ಗೇಮ್ ಆದ ಅಥ್ಲೆಟಿಕ್ಸ್ ಇರ್ಬೋದು ಅಥವಾ ಮತ್ತೊಂದಿರ್ಬೋದು ಖೋಖೋ, ಆ ರೀತಿ ಕ್ರೀಡೆಗಳನ್ನ ಬೆಳೆಸ್ತಿದ್ದಾರೆ. ಸೊ ಮುಂಚೆ ನಾವು ಶಾಲೆಯಲ್ಲಿ ರಾಜ್ಯ ಮಟ್ಟ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಈಗ ಏನಾಗ್ತಿದೆ, ಖೇಲೋ ಇಂಡಿಯಾ ಇರೋದ್ರಿಂದ ಅದು TVಯಲ್ಲಿ ಪ್ರಸಾರವಾಗುತ್ತೆ, ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ತಿಳಿಯುತ್ತಾರೆ, ಅಂಡ್ ಎಷ್ಟೋ ಜನಕ್ಕೆ ಅದರಿಂದ ಅವಕಾಶಗಳು ಬಹಳಷ್ಟು ಸಿಗುತ್ತದೆ. ಸೊ ಈ ರೀತಿ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಕಾಲೇಜ್ಗಳಿರ್ಬೋದು ಅಥವಾ ಶಾಲೆಗಳಿರ್ಬೋದು ಈ ರೀತಿ ಬೆಂಬಲವನ್ನು ಸೂಚಿಸಬೇಕಾಗಿದೆ. ಧನ್ಯವಾದಗಳು. ಮಾನಸಿಕ ಸ್ವಾಸ್ಥ್ಯದ ಮಹತ್ವವನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತನುಷ್. ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಡೀನ್ ಫ್ಯಾಕಲ್ಟಿ ಆಫ್ ಇಂಜಿನಿಯರಿಂಗ್ ಡಾಕ್ಟರ್ ಬಿ ಸದಾಶಿವೇಗೌಡ ಅವರನ್ನು ಮಾತಾಡಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಫಿಟ್ ಇಂಡಿಯಾ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ ಸರ್? ಖಂಡಿತ. ನಮ್ಮ ದೇಶದ ಭವಿಷ್ಯ ಇಂದಿನ ವಿದ್ಯಾರ್ಥಿಗಳ ಕೈಯಲ್ಲಿದೆ. ನಮ್ಮ ವಿಶ್ವವಿದ್ಯಾಲಯ ಅಂದರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ನಡ್ಸ್ಕೊಂಡು ಬರ್ತಾ ಇದೆ, ಮುಂದೆನೂ ನಡ್ಸ್ಕೊಂಡು ಬರುತ್ತೆ. ಏಕೆಂದರೆ ಸದೃಢ ದೇಹ ಸದೃಢ ಮನಸ್ಸು ವಿದ್ಯಾರ್ಥಿಗಳಿಗೆ ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ಲ್ಲಿ ಅತ್ಯವಶ್ಯಕ. VTU ಅನೇಕ ಕ್ರೀಡೆಗಳು, ಸ್ವಿಮ್ಮಿಂಗಿಂದ ಕ್ರಿಕೆಟ್ಟು, ಖೋಖೋ, ಇಂಡೋರ್ ಗೇಮ್ಸು ಎಲ್ಲವನ್ನು ಒಂದು ವರ್ಷದ ಆರಂಭದಲ್ಲೇ ಕ್ಯಾಲೆಂಡರನ್ನು ಪ್ರಿಪೇರ್ ಮಾಡಿ ಆ ಕ್ಯಾಲೆಂಡರ್ ಪ್ರಕಾರ ಎಲ್ಲ ರೀಜನಲ್ ಮಟ್ಟದಲ್ಲಿ ಮತ್ತು ಸ್ಟೇಟ್ ಮಟ್ಟದಲ್ಲಿ ಅಂತರರಾಜ್ಯ ಮತ್ತು ನಮ್ಮ ದೇಶವನ್ನು ಪ್ರತಿನಿಧಿಸುವಂತಹ ಕಾರ್ಯಕ್ರಮಗಳನ್ನು VTU ಹಮ್ಮಿಕೊಂಡಿದೆ. ಇದನ್ನು ತುಂಬಾ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಎರಡನೇದಾಗಿ ಕಲ್ಚರಲ್ಲು ಇತ್ತೀಚೆಗೆ ಪ್ರತಿಭೋತ್ಸವ ಸಾಂಗ್ಸು, ಡ್ಯಾನ್ಸು, ಮ್ಯೂಸಿಕ್ಕು ಅನೇಕ ವಿದ್ಯಾರ್ಥಿಗಳಲ್ಲಿ ಈ ಒಂದು ಪ್ರತಿಭೆ ಇರುತ್ತೆ. ಅದನ್ನು ಅನಾವರಣಗೊಳಿಸೋದಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು VTU ಹಮ್ಮಿಕೊಂಡಿದೆ. ಎಲ್ಲ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇತ್ತೀಚೆಗೆ NEP 2020 ಇಂಟ್ರಡಕ್ಷನ್ ಆಗಿದೆ. 2021 ಸ್ಕೀಮ್ ಅಲ್ಲಿ ಏನು ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇತ್ತು, ಮೊದಲು ಅದು ಪಠ್ಯಕ್ರಮಕ್ಕೆ ಸೇರಿರಲಿಲ್ಲ, ಇವಾಗ ಅದು ಪಠ್ಯಕ್ರಮದ ಅಡಿಯಲ್ಲಿ ಬಂದಿದೆ. ಅಂದ್ರೆ ಮೂರನೇ ಸೆಮಿಸ್ಟರ್ ಇಂದ ಆರನೇ ಸೆಮಿಸ್ಟರ್ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ನಲ್ಲಿ ಫಿಸಿಕಲ್ ಎಜುಕೇಶನ್, ಯೋಗ, NSS, NCC ಇದು ಪಠ್ಯಕ್ರಮದ ಅಧೀನದಲ್ಲಿ ಬರೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇದನ್ನ ಓದ್ಬೇಕಾಗಿದೆ. ಇದರಿಂದ ಒಳ್ಳೆ ಸದೃಢ ಮನಸ್ಸು, ಸದೃಢ ದೇಹವನ್ನ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇದೆ. ಎರಡನೇದಾಗಿ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್, ಯಾಕೆಂದ್ರೆ ಮನಸ್ಸು ಅತಿ ಮುಖ್ಯ. ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್